ಮತಿಘಟ್ಟ ಗ್ರಾಮಗಳಲ್ಲಿ ಅವರು ತಮ್ಮ ಶಿಬಿರವನ್ನು ಮುಂದುವರೆಸಿದ್ದಾರೆ. ಈ ಒಂದು ಗ್ರಾಮಗಳ ಪರಿಸ್ಥಿತಿ ಹೇಗಿದೆ, ಇಲ್ಲಿಯ ಜನಜೀವನ ಹೇಗಿದೆ, ಕೃಷಿ ಮತ್ತು ತೋಟಗಾರಿಕೆಯ ಬದುಕು ಹೇಗಿದೆ ಅನ್ನುವಂತಹ ಅನುಭವವನ್ನು ಅವರು ಹೊಂದಿದ್ದಾರೆ. ಜೊತೆಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಆ ಗ್ರಾಮಗಳ ಪರಿಚಯ ಗ್ರಾಮಸ್ಥರಿಗಿಂತಲೂ ಕೂಡ ಹೆಚ್ಚಾಗಿ ಈ ವಿದ್ಯಾರ್ಥಿಗಳಿಗೆ ಇರತಕ್ಕಂಥದ್ದು. ಒಳ್ಳೆಯ ಅನುಭವಗಳು ಅವ್ರಿಗೆ ಆಗಿದ್ದಾವೆ, ಕೆಟ್ಟ ಅನುಭವಗಳು ಕೂಡ ಆಗಿದ್ದಾವೆ. ಒಟ್ಟಾರೆ ಈ ಗ್ರಾಮೀಣ ಭಾರತ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನು ತಿಳಿಯುವಂತಹ ಅರಿಯುವಂತಹ ಒಂದು ಸಣ್ಣ ಪ್ರಯತ್ನವೇ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ. ಕೃಷಿ ಹಾಗೂ ಕೃಷಿ ಸಂಬಂಧಿ ಪದವಿಯನ್ನು ಯಾರು ಗಳಿಸಿಕೊಳ್ತಾರೋ ಅಂಥವರೆಲ್ಲರಿಗೂ ಕೂಡ ಈ ತರಹದ ಒಂದು ಶಿಬಿರವನ್ನು ಎಲ್ಲ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಮಾಡಲಾಗುತ್ತೆ. ಮುಂದಿನ ದಿವಸಗಳಲ್ಲಿ ಅವರು ಅಧಿಕಾರಿಗಳಾಗಿ ಬೇರೆ ಬೇರೆ ತರಹದ ಹುದ್ದೆಗಳನ್ನು ಸ್ವೀಕರಿಸಿ ಗ್ರಾಮೀಣ ಭಾಗದ ಜನರಿಗೆ ಒಳ್ಳೆಯ ಸೇವೆಯನ್ನು ನೀಡಬೇಕು ಅನ್ನುವಂಥದ್ದು ಈ ಒಂದು ಶಿಬಿರದ ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಹೇಳಿದಂತಹ ವಿವಿಧ ಹಳ್ಳಿಗಳಿಗೆ ಭೇಟಿಯನ್ನು ನೀಡಿ ಸಂದರ್ಶನವನ್ನು ಮಾಡಿ ಅಲ್ಲೇ ವಾಸ್ತವ್ಯವನ್ನು ಮಾಡಿ ಅನುಭವ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಈಗ ನಮ್ಮೊಂದಿಗೆ ಇದ್ದಾರೆ. ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ರವೀಂದ್ರ ಅಂತ, ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲ ಕೊನೆಯ ವರ್ಷ ಓದ್ತಿದ್ದೇನೆ. ಈ ರಾವೆ ಅಂತ ಏನು ಕ್ಯಾಂಪ್ ಇರುತ್ತೆ ನಮ್ಮದು, ಕೊನೆ ವರ್ಷದಲ್ಲಿ ನಮಗೆ ಪೂರ್ತಿ ಬ್ಯಾಚ್ನ ಗ್ರೂಪ್ ಗ್ರೂಪ್ ಮಾಡಿ ಇಂತಿಂಥ ಹಳ್ಳಿಗಳಿಗೆ ಹಂಚ್ತಾರೆ. ಆ ಹಳ್ಳಿಗೆ ನಾವು ಮೇನ್ ಆಗಿ ಕಲಿಯಕ್ಕೆ ಹೋಗ್ತೀವಿ. ಆ ಹಳ್ಳಿನಲ್ಲಿ ಮುಕ್ಕಾಲು ಭಾಗ ಕಲಿತು ಅಥವಾ ನಮ್ಮ ಕಾಲೇಜಲ್ಲಿ ನಾವು 3 ವರ್ಷ ಏನು ಕಲ್ತಿರ್ತೀವಲ್ಲ ಅದನ್ನು ರೈತರಿಗೆ ಏನೇನು ಹೇಳ್ಕೊಡ್ಬೋದು, ನಾವು ಏನೇನು ರೈತರಿಗೆ ಫೀಲ್ಡ್ ವಿಸಿಟ್ ಅಂತ ಮಾಡ್ತೀವಲ್ಲ ಅದರಲ್ಲಿ ನಾವು ಏನೇನು ತಿಳ್ಕೊಬೋದು, ಆ ಶಿಬಿರದ ಇದು ಮೇನ್ ಉದ್ದೇಶ. ಈ ಶಿಬಿರದಲ್ಲಿ ನಾವು ಹೆಂಗೆ ರೈತರಿಗೆ ಮಾಹಿತಿ ತಲುಪಿಸೋದಂದ್ರೆ, ಒಂದು ಗುಂಪು ಚರ್ಚೆ ಮಾಡೋದ್ರಿಂದ ಇಲ್ಲ ಏನಾದರೂ ರೇಡಿಯೋ ಕಾರ್ಯಕ್ರಮ ಮಾಡೋದು, ಅವರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಪತ್ರಗಳು ಬರೆಯೋದು, ಇಲ್ಲ ಇಲ್ಲಿನ ಹತ್ತಿರದಲ್ಲಿರೋ RSK ಆಗಲಿ ಇಲ್ಲ KVK ಆಗಲಿ ಅಲ್ಲಿ ಭೇಟಿ ಮಾಡಿ ಹತ್ತಿರದಲ್ಲಿರೋ ಇನ್ಪುಟ್ ಡೀಲರ್ಸ್ ಮತ್ತು ಯಾವುದಾದ್ರೂ ಫರ್ಟಿಲೈಸರ್ ಶಾಪ್ಸ್ ಆಗಲಿ ಅಲ್ಲಿಂದ ಎಲ್ಲ ಮಾಹಿತಿ ಇಸ್ಕೊಂಡು ಏನಾದರೂ ಪ್ರತ್ಯಕ್ಷತೆ ಇದ್ದರೆ ಅವನ್ನೆಲ್ಲ ನಾವು ಒಂದು ಕಡೆ ಸೇರಿಸಿ ರೈತರಿಗೆ ಆಧುನಿಕ ತಂತ್ರಜ್ಞಾನ ಆಗಲಿ ಅವನ್ನೆಲ್ಲ ತಿಳಿಸ್ಕೊಡೋವಂಥ ಶಿಬಿರ ಇದು. ಇದರಲ್ಲಿ ನಾವು ಮೇನ್ ಆಗಿ 3 ದಿನಗಳ ಕಾಲ ಇಲ್ಲಿಗೆ ಬಂದು ರೈತರ ಹತ್ರ ಅವರು ಏನು ಬೆಳೀತಾರೆ, ಏನೇನು ಮಾಡ್ತಾರೆ, ಇಲ್ಲಿನ ಪರಿಸ್ಥಿತಿ, ಗ್ರಾಮದ ಪರಿಸ್ಥಿತಿ ಏನಂತ ತಿಳ್ಕೊಂಡು ನಂತರ ನಾವು ನಮ್ಮ ಲೆಕ್ಚರರ್ಸ್ ಆಗಲಿ ಅಥವಾ ಶಿಕ್ಷಕರಾಗಲಿ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಮಾತಾಡ್ಬಿಟ್ಟು ಹೀಗೆ ಪರಿಸ್ಥಿತಿ ಇರುವಾಗ ಏನೇನು ನಾವು ಕ್ರಮಗಳನ್ನ ಬಳಸ್ಕೊಂಡು ಅವ್ರಿಗೆ ಮಾಹಿತಿ ತಲುಪಿಸ್ಬೋದು, ವಿವಿಧ ರೀತಿಯಲ್ಲಿ ಅವ್ರಿಗೆ ಮಾಹಿತಿ ನೀಡ್ಬೋದು ಅಂತ ನಮ್ಮ ಶಿಕ್ಷಕರಿಂದ ನಾವು ತಿಳ್ಕೊಂಡು ಈ 2 ತಿಂಗಳ ಶಿಬಿರದಲ್ಲಿ ನಾವು ಅವ್ರಿಗೆ ಅದನ್ನ ಹೇಳ್ಕೊಡ ಕಾರ್ಯಕ್ರಮ ಇರುತ್ತೆ ಸರ್. ನೀವು ಯಾವ ಹಳ್ಳಿಯನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ? ನಮ್ದು ಗುಂಪು ಬಂದು ಅಲೆಮಾಚನಹಳ್ಳಿ ಅಂತ. ಅಲೆಮಾಚನಹಳ್ಳಿ ಇಲ್ಲಿ ಬೇಲೂರು ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಸುಮಾರು 75 ಮನೆ, 345 ಜನರು ಇರ್ತಾರೆ. ಇವ್ರದ್ದು ಮೇನ್ ಆಗಿ ಹಸು ಸಾಕಾಣಿಕೆಯಲ್ಲಿ ಭಾರಿ ಫೋಕಸ್ ಇರುತ್ತೆ. ಅವರು ಮೇನ್ ಬೇಸಿಕ್ ಲಿವಿಂಗ್ ಇನ್ಕಮ್ಮು ಡೈರಿಯಿಂದ ಬರುತ್ತೆ. ಬೆಳಿಗ್ಗೆ ಸಂಜೆ ಹಾಲು ಕರೆದು ಅವರು BMC ಅಂತ ಇರುತ್ತೆ, ಬಲ್ಕ್ ಮಿಲ್ಕ್ ಕಲೆಕ್ಷನ್ ಸೆಂಟರ್ಸ್ ಅಂತ, ಅಲ್ಲಿ ಹಾಲಿಗೆ ಕೊಟ್ಟಾಗ ಅವರು ಸುಮಾರು 30 ರೂಪಾಯಿ 30 ಪೈಸೆ ಬರುತ್ತೆ. ಅದ್ರ ಮೇಲೆ ಸರ್ಕಾರ ಏನಾದರೂ ಸಹಾಯಧನ ಏನಾದರೂ ದನ ಏನಾದರೂ ಕೊಟ್ಟರೆ ಕೊಡ್ತಾರೆ, ಅನುಕೂಲ ಇರುತ್ತೆ. ಅವರು ಒಂದು 4 ಹಸು ಸಾಕೊಂಡ್ರು ಅವ್ರಿಗೆ ದಿನಕ್ಕೆ ಏನೇನು ಖರ್ಚುಗಳಾಗುತ್ತೋ ಅದಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಅವರು ಬೆಳೆಗಳು ಮಾಡ್ಕೋತಾರೆ. ನೀವು ಮಾಚೇನಹಳ್ಳಿಯಲ್ಲಿ ಒಳ್ಳೆಯ ಅಂಶಗಳನ್ನು ಏನು ಗುರುತಿಸಿದ್ರಿ, ಮತ್ತೆ ಅಲ್ಲಿ ಆಗಬೇಕಾಗಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳು ಏನಾಗಬೇಕು ಅಂತ ಹೇಳಿ? ಒಂದು ಅಭಿವೃದ್ಧಿ ಏನಾಗಬೇಕು ಅಂತ ಕೇಳಿದ್ರೆ ಅಲ್ಲಿ ನೀರಿನ ಸಮಸ್ಯೆಯನ್ನು ಕಂಡುಬಂದಿದ್ದು. ಯಾಕಂದರೆ ಈಗ ಬೋರ್ ಕೊರೆಸ್ತಾರೆ, ಬೋರ್ ಕೊರೆಸಿ ಒಂದ್ಸತಿ ಹಳೆ ಬೀಡಿನ ಕೆರೆ ತುಂಬಿದ್ರೆ ನೀರು ಸಿಗುತ್ತೆ, ಇಲ್ದಿದ್ದ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಅದಕ್ಕೆ ಕೃಷಿ ಹೊಂಡ ಆಗಲಿ ಇಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ ಥರ ಸಿಸ್ಟಮ್ಸ್, ಏನಾದರೂ ಸಮಗ್ರ ಕೃಷಿ ಪದ್ಧತಿ ಆ ಥರ ಏನಾದರೂ ಅಳವಡಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ. ನೀರು ಹೆಂಗೆ ಇನ್ನೂ ಕಮ್ಮಿ ಉಪಯೋಗಿಸಿ ಯೂಸ್ ಮಾಡ್ಕೊಳ್ತಾರೆ ಅಂತ ಏನಾದರೂ ಅವರೇ ಪದ್ಧತಿಗಳನ್ನ ಚೇಂಜ್ ಮಾಡಿಕೊಂಡ್ರೆ ಅದು ಅನುಕೂಲ ಆಗುತ್ತೆ ಅವ್ರಿಗೆ. ಕೃಷಿಕರ ಒಂದು ಸ್ಪಂದನೆ ಹೇಗಿತ್ತು ನಿಮಗೆ? ನಾವು ಮೊದಲಿಗೆ ಹೋದಾಗ ಯಾರಿದು ಹೊಸೊಬ್ರು ಬಂದಿದ್ದಾರೆ, ಯಾರೋ ಮೋಸ್ಟ್ಲಿ ಪಕ್ಕ ಕೃಷಿ ಇಲಾಖೆಯವರೇ ಇರ್ತಾರೆ, ಏನಾದರೂ ಸಬ್ಸಿಡಿ ಕೊಡ್ತಾರೆ ಅಂತ ಆ ಥರ ಕೇಳೋಕ್ಕೆ ಬರ್ತಾರೆ. ಆವಾಗ ನಾವು ಹೋಗ್ಬಿಟ್ಟು ಇಲ್ಲ ನಮ್ದು ಈ ತರ ಶಿಬಿರ ಇರುತ್ತೆ, ನಾವೇ ಕಲಿತು ಆಮೇಲೆ ನಮ್ಮ ಹತ್ರ ಏನ್ ಮಾಹಿತಿ ಇರುತ್ತೆ ಅದನ್ನ ನಿಮಗ್ ತಲುಪಿಸಿ ಎಲ್ಲ ಸಹಾಯ ಮಾಡೋಣ ಅಂತ ಈ ಶಿಬಿರ ಬಗ್ಗೆ ಅವ್ರಿಗೆ ತಿಳಿಸ್ತೀವಿ. ನಂತರ ಒಂದು ಸಾಮಾನ್ಯ ಸಭೆ ಅಂತ ಮಾಡ್ತೀವಿ. ಸಾಮಾನ್ಯ ಸಭೆಯಲ್ಲಿ ಇಡೀ ಊರವ್ರನ್ನೆಲ್ಲ ಕರೆಸಿ ಅವ್ರಿಗೆ ನಾವು ನಮ್ಮ ಕಾಲೇಜಿಂದ ಈ ತರ ಬರ್ತಿದೀವಿ, ಈ ತರ ಶಿಬಿರ ಇರುತ್ತೆ ಅಂತ ತಿಳಿಸ್ಕೊಟ್ಟು ಆಮೇಲೆ ನಂತರ ನಮ್ದು ಏನೇನು ಕಾರ್ಯಕ್ರಮಗಳಿರ್ತವೆ, ಗುಂಪು ಚರ್ಚೆ ಆಗಲಿ, ಪದ್ಧತಿ ಪ್ರತ್ಯಕ್ಷತೆ, ಬೇರೆ ಬೇರೆ ಕೃಷಿ ತಂತ್ರಜ್ಞಾನಗಳು ಹೇಳ್ಕೊಡೋ ಕಾರ್ಯಕ್ರಮಗಳು ಶುರು ಮಾಡ್ಕೋತೀವಿ. ಧನ್ಯವಾದಗಳು ತಮಗೆ. ಧನ್ಯವಾದಗಳು ಸರ್. ಮತ್ತೊಬ್ಬ ವಿದ್ಯಾರ್ಥಿನಿ ಈಗ ನಮ್ ಜೊತೆ ಇದ್ದಾರೆ. ಇವರು ಕೂಡ ಮಾಚನ ಹಳ್ಳಿಯಲ್ಲಿ ಇದ್ದುಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು, ಅನುಭವವನ್ನ ಹೊಂತಾ ಇರ್ತಕ್ಕಂಥವ್ರು. ಅವರ ಅಭಿಪ್ರಾಯಗಳು ಹೇಗಿದ್ದಾವೆ, ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್, ನನ್ನ ಹೆಸರು ನಂದನ ಅಂತ ಅನ್ಬಿಟ್ಟು ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ತೋಟಗಾರಿಕಾ ಪದವಿಯನ್ನು ಮಾಡ್ತಿದ್ದೀನಿ. ನಾನು ಮೂಲತಃ ಅರಸೀಕೆರೆ ತಾಲೂಕವಳಾಗಿರ್ತೀನಿ. ನಮ್ಮ ಕ್ಯಾಂಪ್ ಶುರುವಾಗಿ ಸುಮಾರು 26 ದಿನ ಆಗಿದೆ. ನಮ್ಮ ಕ್ಯಾಂಪ್ ಅಲ್ಲಿ 15 ಜನ ಇದ್ದೀವಿ, 7 ಜನ ಹುಡುಗಿರು ಮತ್ತೆ 8 ಜನ ಹುಡುಗರು ಇದ್ದೀವಿ. ನಾವು ರೈತರಿಗೆ ಯಾವ ತರ ಟೆಕ್ನಾಲಜೀಸ್ ಆಗಲಿ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿನ ತಲುಪಿಸ್ತೀವಿ ಅಂತಂದ್ರೆ ಗುಂಪು ಚರ್ಚೆ ಮತ್ತೆ ಪದ್ಧತಿ ಪ್ರತ್ಯಕ್ಷತೆ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಮಾಡ್ತೀವಿ. ಇವಾಗ ಒಂದೊಂದು ಪ್ರತಿ ಗ್ರೂಪಿಗೂ 10-10 ಗುಂಪು ಚರ್ಚೆ ಮಾಡ್ಬೇಕಂತ ಅಂದ್ಬಿಟ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ. ಇವಾಗಲೇ ನಾವು 6 ಗುಂಪು ಚರ್ಚೆನ ಕಂಪ್ಲೀಟ್ ಮಾಡಿದೀವಿ. ಯಾವ ವಿಷಯದ ಮೇಲೆ ಅಂತಂದ್ರೆ ಸಮಗ್ರ ಕೀಟ ನಿರ್ವಹಣೆ, ಸಾವಯವ ಕೃಷಿ, ಸಮಗ್ರ ಕೃಷಿ ಪದ್ಧತಿಗಳು, ಬೆಳೆಗಳಲ್ಲಿ ವೈವಿಧ್ಯತೆ, ಹೀಗೆ ನಾನಾ ರೀತಿ 6 ವಿಷಯಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಗುಂಪು ಚರ್ಚೆನ ಕಂಪ್ಲೀಟ್ ಮಾಡಿದೀವಿ. ಮತ್ತೆ ಪದ್ಧತಿ ಪ್ರತ್ಯಕ್ಷತೆಯಲ್ಲಿ ಸಾಯಿಲ್ ಸ್ಯಾಂಪ್ಲಿಂಗ್ ಅಂತ ಅಂದ್ಬಿಟ್ಟು ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸೋದಕ್ಕೆ ಮಣ್ಣನ್ನ ನಾವು ಯಾವ ರೀತಿ ತೆಗಿಬೇಕು ಹೊಲಗಳಲ್ಲಿ ಅಂತ ಅಂದ್ಬಿಟ್ಟು ರೈತರಿಗೆ ಅದನ್ನ ಮಾಡ್ಬಿಟ್ಟು ಅದ್ರ ಬಗ್ಗೆನೂ ಪದ್ಧತಿ ಪ್ರತ್ಯಕ್ಷತೆ ತೋರಿಸಿದೀವಿ. ಮತ್ತೆ ರೂಟ್ ಫೀಡಿಂಗ್ ಅಂತ, ಇವಾಗ ತೆಂಗನ್ನ ನಾವು ಅಬ್ಸರ್ವ್ ಮಾಡ್ದಂಗೆ ಈ ಭಾಗದಲ್ಲಿ ತೆಂಗಲ್ಲಿ ಕಾಂಡ ಸೋರುವಿಕೆ ಅನ್ನುವಂತ ಒಂದು ರೋಗ ತುಂಬಾ ಜಾಸ್ತಿ ಇದೆ. ಆ ರೋಗನ ಕಂಟ್ರೋಲ್ ಮಾಡೋದಕ್ಕೆ ನಾವು ಓದಿರ್ತೀವಿ ಸರ್ ರೂಟ್ ಫೀಡಿಂಗ್ ಅನ್ನೋ ಒಂದು ಬೇರುಣಿಸುವಿಕೆ ಅಂತಾರೆ ಕನ್ನಡದಲ್ಲಿ. ಆ ಮೆಥಡ್ ನ ನಾವು ಕಾಲೇಜಲ್ಲಿ ಓದಿರ್ತೀವಿ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು, ಅದೇ ಮೆಥಡ್ ನ ರೈತರಿಗೆ ಇಲ್ಲಿ ನಮ್ ಲೆಕ್ಚರ್ಸ್ ಎಲ್ಲ ಸೇರಿಸ್ಕೊಂಡು ನಾವು ಬೇರುಣಿಸುವಿಕೆ ಯಾವ ತರ ಮಾಡೋದು ತೆಂಗಿನ ಮರಕ್ಕೆ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದೀವಿ. ಮತ್ತೆ ಇನ್ನ ನಾವು 4 ಗುಂಪು ಚರ್ಚೆನ ಮಾಡೋದು ಬಾಕಿ ಇದೆ. ಮತ್ತೆ ಪದ್ಧತಿ ಪ್ರತ್ಯಕ್ಷತೆಯಲ್ಲಿ ಇನ್ನ 3 ಪದ್ಧತಿ ಪ್ರತ್ಯಕ್ಷತೆನ ಮಾಡ್ಬೇಕಿದೆ. ಗ್ರಾಮೀಣ ಜನರ ಪ್ರತಿಕ್ರಿಯೆ ಹೇಗಿದೆ ನಿಮಗೆ ಸರ್? ಮೊದ್ಲು ಬಂದಾಗ ರವೀಂದ್ರ ಹೇಳಿದ ತರಾನೆ ಕೃಷಿ ಇಲಾಖೆಯಿಂದ ಬಂದಿದೀವಿ ಅಂದ್ರೆ ಅವ್ರಿಗೆ ಲೋನ್ ಕೊಡೋದು ಅಥವಾ ಬೆಳೆ ಏನಾದ್ರು ನಾಶ ಆಗಿರೋ ಅದಕ್ಕೆ ಪರಿಹಾರ ಕೊಡೋದು ಅಂತಾನೆ ತಿಳ್ಕೊಂಡಿದ್ರು. ಆಮೇಲೆ ನಾವು ಅವ್ರಿಗೆ ಅರ್ಥ ಮಾಡಿಸ್ತಾ ಬಂದ್ವಿ, ನಾವು ಸ್ಟೂಡೆಂಟ್ಸ್, ಇದನ್ನ ನಾವು ಓದ್ತಿದೀವಿ, ನಾವು ಕೃಷಿಯಲ್ಲಿ ಯಾವ್ಯಾವ ತಂತ್ರಜ್ಞಾನಗಳಿದ್ದಾವೆ ಮುಖ್ಯವಾಗಿ ಅವನ್ನ ರೈತರಿಗೆ ಹೇಳ್ಕೊಡೋದಕ್ಕೆ ಅಂತ ನಾವಿಲ್ಲಿ ಬಂದಿದೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಅರ್ಥ ಮಾಡಿಸಿದ ಮೇಲೆ ಇವಾಗ ನಾವು ಯಾವ್ದೇ ಗುಂಪು ಚರ್ಚೆ ದಿನ ಪ್ರೋಗ್ರಾಮ್ ಮಾಡ್ತೀವಿ ಸರ್, ಆ ಪ್ರೋಗ್ರಾಮ್ಗೆಲ್ಲ ಕರೆದ್ರೆ ಸಾಕು ಅವರೇ ಬರ್ತಾರೆ. ಇವಾಗ ತುಂಬಾ ಜನ ಬರ್ತಿದ್ದಾರೆ, ಮೊದ್ಮೊದ್ಲು ಅಷ್ಟು ಜನ ಬರ್ತಿರ್ಲಿಲ್ಲ. ಇವಾಗ ನಾವು ಸ್ಟೂಡೆಂಟ್ಸ್ ಅಂತ ಎಲ್ಲ ಹೇಳಿದ್ಮೇಲೆ ನಮ್ ಸ್ಪಂದನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸರ್. ಈ ತರಹದ ಶಿಬಿರಗಳಿಂದ ಏನು ಅನುಕೂಲ ಆಗುತ್ತೆ ರೈತರಿಗೆ? ಸರ್, ರೈತರಿಗೆ ಎಷ್ಟೊಂದು ತಂತ್ರಜ್ಞಾನಗಳು ಗೊತ್ತಿಲ್ಲ. ಈಗ ತುಂಬಾ ಜನ ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರ ಅಂತಾನೆ ಒಂದಿದೆ ಅಂತಾನೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಈಗ ಕೀಟಗಳು ಬಂದ್ರೆ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಅವರಿಗೆ. ಯಾವ್ದಾದ್ರು ಅಂಗಡಿಗಳಿಗೆ ಹೋಗ್ತಾರೆ, ಅವರು ಅಂಗಡಿ ಅವ್ರು ಯಾವ್ದು ಕೆಮಿಕಲ್ ಕೊಡ್ತಾರೆ ಅದನ್ನ ತಗೊಂಬಂದು ಸ್ಪ್ರೇ ಮಾಡ್ತಾರೆ. ಸಮಗ್ರವಾಗಿ ಕೀಟಗಳ ಅಥವಾ ರೋಗಗಳನ್ನ ಯಾವ ತರ ನಿರ್ವಹಣೆ ಮಾಡ್ಬೇಕಂತ ಗೊತ್ತಿರಲ್ಲ, ಅದೆಲ್ಲ ತಿಳ್ಕೊಬಹುದು ಅವರು. ಮತ್ತೆ ಸಾವಯವ ಕೃಷಿ ಮಹತ್ವ ಏನಿದೆ ಅದ್ರ ಬಗ್ಗೆ ಎಲ್ಲ ಅವರು ಮಾಹಿತಿ ತಗೊಂತಿದ್ದಾರೆ. ತೋಟಗಾರಿಕಾ ವಿದ್ಯಾರ್ಥಿಯಾಗಿ ನಿಮಗೆ ಏನು ಅನುಕೂಲ ಆಗುತ್ತೆ ಈ ತರದ ಶಿಬಿರಗಳಿಂದ? ಸರ್, ತೋಟಗಾರಿಕಾ ವಿದ್ಯಾರ್ಥಿಯಾಗಿ ನಾವು ಬರೀ 3 ವರ್ಷ ಕ್ಲಾಸ್ ರೂಮ್ ಅಲ್ಲಿ ಅಷ್ಟೇ ಓದಿರ್ತೀವಿ. ಅಂದ್ರೆ ಇವಾಗ ರೋಗ ಹೆಂಗಿರುತ್ತೆ, ಕೀಟ ಹೆಂಗಿರುತ್ತೆ ಅಂತ ಅದನ್ನ ಬರೀ PPT ಸ್ಲೈಡ್ಸ್ ಅಲ್ಲಿ ಅಷ್ಟೇ ನೋಡಿರ್ತೀವಿ. ಅದು ರಿಯಲ್ ಆಗಿ ಹೆಂಗಿರುತ್ತೆ, ಫೀಲ್ಡ್ ಅಲ್ಲಿ ಹೋದಾಗ ನಾವು ಅದನ್ನ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ಏನು ಗೊತ್ತಿರಲ್ಲ. ಈ ರೀತಿ ಶಿಬಿರಗಳಿಂದ ಆಗಿ ನಾವು ಡೈಲಿ 2 ಫೀಲ್ಡ್ ವಿಸಿಟ್ ಮಾಡ್ಬೇಕಿರುತ್ತೆ ಸರ್. ಪ್ರತಿದಿನ ಒಬ್ಬೊಬ್ಬ ಸ್ಟೂಡೆಂಟ್ 2 ಫೀಲ್ಡ್ ವಿಸಿಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಬೆಳೆಗೆ ಯಾವ ತರ ಕೀಟ ಬರುತ್ತೆ, ಯಾವ ತರ ರೋಗ ಬರುತ್ತೆ, ಅದ್ಯಾವ ತರ ತೊಂದರೆಗಳು ಮಾಡುತ್ತೆ ಗಿಡಗಳಿಗೆ, ಅದನ್ನ ಯಾವ ತರ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನೆಲ್ಲ ಕಣ್ಣಾರೆ ನೋಡ್ಬಿಟ್ಟು ತಿಳ್ಕೊಬಹುದಾಗಿದೆ ಈ ಶಿಬಿರದಿಂದ. ನಿಮ್ಮೆಲ್ಲ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳು ನಂದನ. ಥ್ಯಾಂಕ್ ಯು ಸರ್. ಮುಂದಿನ ವಿದ್ಯಾರ್ಥಿ ನಮ್ಮೊಂದಿಗೆ ಇದ್ದಾರೆ, ಅವರು ಬೇರೆ ಒಂದು ಗ್ರಾಮವನ್ನ ನೋಡ್ತಾ ಇರ್ತಕ್ಕಂಥವ್ರು. ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ತರುಣ್ ಶಂಕರ್ ಅವರು. ತರುಣ್ ಶಂಕರ್ ಅವರ ಅಭಿಪ್ರಾಯಗಳು ಏನಿದ್ದಾವೆ ಕೇಳೋಣ. ಸರ್ ನಮಸ್ತೆ ಸರ್, ನನ್ನ ಹೆಸರು ತರುಣ್ ಶಂಕರ್ ಅಂತ. ನಾನು ಮೂಲತಃ ತುಮಕೂರಿಂದ ಬಂದಿದ್ದೀನಿ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯ ಅಂತಿಮ ವರ್ಷದ ವಿದ್ಯಾರ್ಥಿ. ನಮಗೆ 3 ಗ್ರಾಮಗಳನ್ನು ಕೊಟ್ಟಿದ್ದಾರೆ ಸರ್. ನಮ್ಮ ತಂಡದಲ್ಲಿ 12 ಜನ ಇದ್ದಾರೆ. ಕೋಡಿಕೊಪ್ಪಲು, ಮತ್ತಿಘಟ್ಟ ಮತ್ತು ಅಜ್ಗೇನಹಳ್ಳಿ ಅಂತ ಸುಮಾರು 350 ಹೆಚ್ಚು ಮನೆಗಳಿದ್ದು 1000 ಹೆಚ್ಚು ಜನಸಂಖ್ಯೆ ಇದೆ. ಇಲ್ಲಿ ಮುಖ್ಯವಾಗಿ ಎಲ್ಲ ತರಹದ ತರಕಾರಿ, ಹೈನುಗಾರಿಕೆ, ತೋಟಗಾರಿಕಾ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳನ್ನು ಎಲ್ಲ ತರಹದ ಬೆಳೆಯೋದ್ರಿಂದ ನಮಗೆ ತುಂಬಾ ಅನುಕೂಲವಾಗ್ತದೆ ಕಲಿಯೋದಕ್ಕೋಸ್ಕರ. ಇಲ್ಲಿ ನಾವು ಸುಮಾರು 2 ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರವನ್ನು ಏರ್ಪಡಿಸಿದ್ದು 2 ಕಾಲ ಇಲ್ಲೇ ರೈತರೊಂದಿಗೆ ಒಗ್ಗೂಡಿ ರೈತರೊಂದಿಗೆ ಬೆರೆತು ರೈತರ ಅನುಭವ ಮತ್ತು ನಮಗೆ ಗೊತ್ತಿರುವ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಇದು ಹೇಗೆ ಇರುತ್ತದೆ ಅಂದ್ರೆ ನಾವು ರೈತರಿಂದ 80% ನಾವು ಕಲಿತೀವಿ. ನಮಗೆ ಗೊತ್ತಿರೋ ಒಂದು 20% ಹೇಳ್ಕೊಡ್ತೇವೆ. ಇದು ಹೆಸರು ಹೇಳಿದಾಗೆ ಕಾರ್ಯಾನುಭವ. ಒಟ್ಟಿಗೆ ಇವರತ್ತ ಕೆಲಸ ಮಾಡ್ತಾ ನಾವು ಅನುಭವ ಪಡೆಯಬಹುದಾಗಿದೆ. ಗುಂಪು ಚರ್ಚೆ, ಪದ್ಧತಿ ಪ್ರತ್ಯಕ್ಷಗಳು, ಕ್ಯಾಂಪೇನ್ಗಳು, ಶಿಬಿರಗಳು, ಇದೇ ರೀತಿ ಇನ್ನೂ ಹೆಚ್ಚು. ಈಗ ನಾವು ಒಂದು ಹೊಸ ಕಾನ್ಸೆಪ್ಟ್ ಗ್ರಾಮೀಣ ರೇಡಿಯೋ ಅಂತ ಪ್ರತಿದಿನ ಸಂಜೆ ಎಲ್ಲರಿಗೂ ಮೈಕ್ ಮೂಲಕ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದೇ ರೀತಿ ಹಲವಾರು ವಿಧಾನಗಳಿಂದ ನಾವು ಅವರಿಗೆ ಹೇಳ್ಕೊಡ್ತಾ ಇರ್ತೇವೆ. ನಾವು ಕಲಿತಿರುವ ತಂತ್ರಜ್ಞಾನವನ್ನು ಮತ್ತೆ ಹೇಳ್ತಾ ಇದ್ದೇವೆ. ಸುಮಾರು 20 ಜನ ವಿಜ್ಞಾನಿಗಳು ನಮ್ಮ ಮೂಡಿಗೆರೆಯಲ್ಲಿದ್ದು ಪ್ರತಿ ದಿನ 2 ವಿಜ್ಞಾನಿಗಳಂತೆ ಆಗಮಿಸಿ ಎಲ್ಲರ ರೈತರ ತೋಟಕ್ಕೆ ವಿಸಿಟ್ ಕೊಡ್ತಾ ಅವ್ರಿಗೆ ಆದ ಅನಾನುಕೂಲಗಳು ಮತ್ತು ರೋಗಬಾಧೆ ಕೀಟಬಾಧೆಗಳನ್ನು ಅವ್ರು ಪರಿಹರಿಸೋದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ನೀವು ಅನುಭವವನ್ನು ಪಡೆದುಕೊಳ್ತಾ ಇರತಕ್ಕಂತಹ ಊರಿನ ಗ್ರಾಮಸ್ಥರ ಪ್ರತಿಕ್ರಿಯೆ ಹೇಗಿದೆ? ಮೊದಲನೇದಾಗಿ ಯಾವಾಗಲೂ ಹಳ್ಳಿಯವರು ಮುಗ್ಧ ಜನರು. ಅವರು ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಡೌಟ್ಫುಲ್ ಆಗಿ ನೋಡ್ತಿದ್ರೆ, ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ಹೇಗೆ ನೋಡ್ಕೊಂತಾರೆ ಅಂದರೆ ಮನೆ ಮಗರು ಥರ ನೋಡ್ತಾ ನಾವು ಹೇಳಿದ್ದನ್ನು ನಂಬಿಕೆ ಅವ್ರ ಮೇಲೆ ಫಸ್ಟು ನಂಬಿಕೆ ಮತ್ತು ವಿಶ್ವಾಸವನ್ನು ಗಳಿಸಿದರೆ ಅವರು ಎಲ್ಲವನ್ನು ನಾವು ಹೇಳಿದ್ದುವಂಥ ಮಾಹಿತಿಯನ್ನು ಪಡೆಯಲು ಅನುಕೂಲ ಆಗ್ತದೆ. ಆದ್ದರಿಂದ ಜನರು ತುಂಬ ನಮಗೆ ಕೋಪರೇಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ತಂತ್ರಜ್ಞಾನವನ್ನು ಹೊಸ ಹೊಸದಾಗಿ ಹೇಳ್ಕೊಡೋದ್ರ ಮೂಲಕ ನಮಗೂ ಕೂಡ ಅನುಭವ ಚೆನ್ನಾಗಿ ಆಗ್ತಾ ಇದೆ ಸರ್. ಈ ತಂತ್ರಜ್ಞಾನಗಳ ಅಳವಡಿಕೆಯಲ್ಲಿ ಯಾಕೆ ಹಿಂದೆ ಬಿದ್ದಿದ್ದಾರೆ ಅಂತೀರಿ? ಮೊದಲನೇದಾಗಿ ಸರ್, ಯಾರು ಇಲ್ಲಿ ಹತ್ತಿರದ ರೈತರುಗಳು ಯಾವುದು ಅಳವಡಿಸಿಕೊಂಡಿರಲ್ಲ. ಅವರು ಯಾವತ್ತಿದ್ದರೂ ನಾವು ಏನೇ ಹೇಳಿದ್ರು ಅವರು ನೋಡಿ ಕಲಿತಾರೆ, ಮಾತ್ರ ಅವರು ನಂಬಿಕೆ ಬರಬೇಕು, ಅವರಿಗೆ ನಂಬಿಕೆ ಇಡಬೇಕು. ಆದ್ರಿಂದ ತಂತ್ರಜ್ಞಾನದಲ್ಲಿ ತೋಟಗಾರಿಕಾ ಮತ್ತು ಕೃಷಿ ಅಧಿಕಾರಿಗಳ ಕೊರತೆ ಇದೆ. ಅವರನ್ನು ಕೇವಲ ಸಬ್ಸಿಡಿ ಮತ್ತು ಯೋಜನೆಗಳನ್ನು ಕೊಡಲು ಮಾತ್ರ ಸೀಮಿತಗೊಳಿಸಿದ್ದಾರೆ. ಅವರನ್ನು ರೈತರ ಫೀಲ್ಡಿಗೆ ಕಳಿಸಿ ಹೊಸ ಹೊಸ ತಂತ್ರಜ್ಞಾನದ ಮೇಲೆ ಅವರಿಗೆ ಅರಿವು ಮೂಡಿಸಿ ಅವರ ನಂಬಿಕೆಯನ್ನು ಹುಟ್ಟಿಸಿಕೊಂಡು ಅವರಿಗೆ ತಂತ್ರಜ್ಞಾನವನ್ನು ಕಳಿಸಿಕೊಡ್ಬೇಕು. ಆದರೆ ಇದ್ಯಾವುದು ನಡೀತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಹೆಚ್ಚಿನದಾಗಿ ಆಸಕ್ತಿ ವಹಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಬ್ಬೊಬ್ಬ ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳನ್ನು ನೇಮಕ ಮಾಡುವುದರ ಮೂಲಕ ಇನ್ನೂ ರೈತರ ಇಳುವರಿ ಮತ್ತು ತಂತ್ರಜ್ಞಾನವನ್ನು ಮೂಲಕ ಇಳುವರಿ ಹೆಚ್ಚಿಸಿಕೊಡಬೇಕಾಗಿ ನಾವು ಕೇಳ್ಕೊಳ್ತೇವೆ ಸರ್. ನೀವು ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದವರು ಅಥವಾ ಪಟ್ಟಣಗಳಿಂದ ಬಂದಂತವರು ಹೇಗೆ? ಸರ್, ನಾವು ಮೂಲತಃ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವುದರಿಂದ ನಮಗೆ ಇಲ್ಲಿ ಹೊಂದಿಕೊಳ್ಳುವುದು ಬಹಳ ಸುಲಭವಾಗಿರ್ತದೆ. ಆದ್ರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ. ಆದರೆ ರೈತರ ಮೇಲೆ ನಂಬಿಕೆ ನಾವು ಉಳಿಸಿಕೊಳ್ಳುವುದು ನಮಗೆ ಮೇನ್ ಉದ್ದೇಶವಾಗಿರ್ತದೆ ಸರ್. ನಿಮ್ಮ ಗ್ರಾಮಕ್ಕೂ ಈಗ ನೀವು ಅನುಭವ ಪಡ್ಕೊಳ್ತಾ ಇರತಕ್ಕಂಥ ಗ್ರಾಮಕ್ಕೂ ಏನು ವ್ಯತ್ಯಾಸಗಳನ್ನು ಗಮನಿಸಿದಿರಿ? ಸರ್, ನಮ್ಮ ಗ್ರಾಮದಲ್ಲಿ ಖಾದ್ಯ, ಉಡುಪು, ಭಾಷೆ ಹಾಗೂ ಆಹಾರಗಳು ಹೀಗೆ ಬೇರೆ ಒಂದು ಬೇರೆ ಸ್ಥಳಗಳಿಗೆ ಬೇರೆ ಆಗ್ತದೆ. ಅದೇ ರೀತಿ ಇದೇ ಇಲ್ಲೂ ಕೂಡ ನಾವು ಅನುಭವ ಪಡೆದಿದ್ದೇವೆ. ಆದರೂ ಎಲ್ಲೂ ಒಗ್ಗಿಕೊಂಡು ಬಾಳಬೇಕನ್ನುವುದು ನಮ್ಮ ಇದು ಸರ್. ಧನ್ಯವಾದಗಳು ತರುಣ್, ನಿಮಗೆ ತಮ್ಮ ಅಭಿಪ್ರಾಯಗಳನ್ನು ಬಹಳ ವಿವರವಾಗಿ ಚೆನ್ನಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಮುಂದಿನ ವಿದ್ಯಾರ್ಥಿನಿ ಪ್ರೇಕ್ಷಾ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಯಾವ ಗ್ರಾಮವನ್ನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿಯ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರೇಕ್ಷಾ. ನಮಸ್ಕಾರ ಸರ್, ನನ್ನ ಹೆಸರು ಪ್ರೇಕ್ಷಾ ಅಂತ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಕಾಲೇಜಲ್ಲಿ ಅಂತಿಮ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಸ್ವಂತ ಊರು ಬಂದ್ಬಿಟ್ಟು ಚಿಕ್ಕಮಗಳೂರು. ನಮ್ಮ ತಂಡನ ಚಟ್ಚಟ್ನಳ್ಳಿ ಹಾಗೂ ಕೆಂಪಗೌಡನಹಳ್ಳಿ ಭಾಗದಲ್ಲಿ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಹಾಕಿದ್ದಾರೆ. ಇಲ್ಲಿ 16 ಜನ ವಿದ್ಯಾರ್ಥಿಯರು ನಿಯೋಜನೆ ಮಾಡಲಾಗಿದೆ ಈ ಹಳ್ಳಿಗೆ. ಇಲ್ಲಿ 210 ಹೆಚ್ಚು ಮನೆಗಳಿವೆ, ಹಂಗೇನೆ 1300 ಜನಸಂಖ್ಯೆ ಇದೆ. ಇಲ್ಲಿನ ಮುಖ್ಯ ಬೆಳೆಗಳು ಯಾವ್ಯಾವ ಅಂದ್ರೆ ತೆಂಗು, ಅಡಿಕೆ, ಜೋಳ, ಶುಂಠಿ ಮತ್ತು ತರಕಾರಿಗಳು. ತರಕಾರಿಗಳಂದ್ರೆ ಟೊಮೆಟೊ, ಬೀನ್ಸು, ಬೀಟ್ರೂಟು, ಈರುಳ್ಳಿನ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಬಂದ್ಬಿಟ್ಟು ಏನೇನು ವಿಸ್ತರಣಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಸಾಮಾನ್ಯ ಸಭೆ ಮಾಡಿಬಿಟ್ಟು ನಾವು ಬಂದಿರೋ ಉದ್ದೇಶ ಏನು ಅನ್ನೋದನ್ನ ಜನರಿಗೆಲ್ಲ ತಿಳಿಸ್ಕೊಟ್ವಿ. ಹಾಗೇನೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನ ರೈತರಿಗೆ ದೊರಕಿಸಿಕೊಡೋದಕ್ಕೋಸ್ಕರ ಕೃಷಿ ಮಾಹಿತಿ ಕೇಂದ್ರನ ಉದ್ಘಾಟನೆ ಮಾಡಿದ್ದೀವಿ. ಹಾಗೇನೆ ಪ್ರತಿ ಶಿಬಿರಾರ್ಥಿ ದಿನಕ್ಕೆ 2 ಕ್ಷೇತ್ರ ಭೇಟಿಯನ್ನು ಮಾಡ್ತಾರೆ. ಅಲ್ಲಿ 60 ಹೆಚ್ಚು ಕ್ಷೇತ್ರ ಭೇಟಿ, ಒಟ್ಟು ನಾವು ಹೋಗೋ ಅಷ್ಟರಲ್ಲಿ 60 ಹೆಚ್ಚು ಕ್ಷೇತ್ರ ಭೇಟಿಯನ್ನು ನೀಡಿ ರೈತರು ಭೂಮಿಗೆ ಫೀಲ್ಡ್ ವಿಸಿಟ್ ಮಾಡ್ತೀವಿ. ಮತ್ತು ಪ್ರತಿದಿನ ಬೆಳಗ್ಗೆ ಸಂಜೆ ಗ್ರಾಮದಲ್ಲಿ ಕೃಷಿಗೆ ಸಂಬಂಧಿತ ಆಕಾಶವಾಣಿಯನ್ನು ಸಹ ಹಾಕ್ತಾ ಇದ್ದೀವಿ. ಹಾಗೆಯೇ ರೈತರು ಆರೋಗ್ಯ ಮತ್ತು ಪಶುವಿನ ಆರೋಗ್ಯ ಶಿಬಿರವನ್ನು ಉಚಿತವಾಗಿ ನಡೆಸ್ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಗುಂಪು ಚರ್ಚೆ ಕಾರ್ಯಕ್ರಮವನ್ನು ಮಾಡ್ತೀವಿ. 10 ಗುಂಪು ಚರ್ಚೆಯನ್ನು ಮಾಡಬೇಕು ಅಂತ ಇದೆ. ನಾವೀಗಾಗಲೇ 7 ಗುಂಪು ಚರ್ಚೆಯನ್ನ ಮಾಡಿ ಮುಗಿಸಿದೀವಿ. ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಕೀಟ ನಿರ್ವಹಣೆ, ಜೇನು ಕೃಷಿ, ಅಣಬೆ ಕೃಷಿ, ರೇಷ್ಮೆ ಕೃಷಿ, ಈ ತರ ಮುಂತಾದ ವಿಷಯಗಳ ಮೇಲೆ ಗುಂಪು ಚರ್ಚೆ ಮಾಡ್ತಾ ಇದೀವಿ. ಹಾಗೇನೆ ಪದ್ಧತಿ ಪ್ರಾತ್ಯಕ್ಷಿಕೆ ಅಂತ ಹೇಳ್ಬಿಟ್ಟು ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಟ್ಟಿದೀವಿ. ಮತ್ತೆ ಅಣಬೆ ಕೃಷಿ, ಜೇನು ಕೃಷಿ, ತೆಂಗಿನಲ್ಲಿ ರಸ ಸೋರುವಿಕೆಗೆ ಔಷಧಿ ಬೇರುಣಿಸುವುದು, ಇದ್ರ ಬಗ್ಗೆ ಪದ್ಧತಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ತೋರಿಸಿದೀವಿ. ಹಾಗೇನೆ ಕೊನೆಯಲ್ಲಿ ನಾವು ರೈತರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ರೈತರು ಕೃಷಿ ಆಟೋಟ ಸ್ಪರ್ಧೆಗಳನ್ನ ಮಾಡ್ತಾ ಇದೀವಿ. ಹಾಗೇನೆ ಬೀದಿ ನಾಟಕಗಳನ್ನು ಮಾಡ್ತೀವಿ, ಕ್ಯಾಂಪೇನ್ಸ್ ಮಾಡ್ತೀವಿ. ಮತ್ತೆ ಕೊನೆಯದಾಗಿ ಫೆಬ್ರವರಿ 4ರಂದು ಲಿಂಗಪ್ಪನ ಕೊಪ್ಪಲಲ್ಲಿ ಕೃಷಿ ಮೇಳವನ್ನ ಮಾಡ್ತಾ ಇದೀವಿ. ಇದಕ್ಕೆ ಎಲ್ಲ ಭಾಗದಿಂದ ರೈತರು ಬಂದು ಭಾಗವಹಿಸಬೇಕು. ನೀವು ನೋಡ್ತಾ ಇರತಕ್ಕಂತಹ ಅಥವಾ ಅನುಭವವನ್ನ ಪಡಿತಾ ಇರತಕ್ಕಂತಹ ಹಳ್ಳಿಯ ಒಂದು ವಿಶೇಷತೆ ಏನಿದೆ? ನಮ್ಮ ಹಳ್ಳಿಯಲ್ಲಿ ಕ್ರಾಪ್ ಡೈವರ್ಸಿಟಿ ಜಾಸ್ತಿ ಇದೆ ಸರ್. ಅಂದ್ರೆ ಅಡಿಕೆ, ತೆಂಗು, ಜೋಳ, ಶುಂಠಿ ಈ ತರ ಎಲ್ಲ ಕ್ರಾಪ್ ಡೈವರ್ಸಿಟಿ ಇದೆ. ಜನರು ಕೂಡ ತುಂಬಾ ಮುಗ್ಧ ಜನರಾಗಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ನಾವ್ ಏನೇ ಕಾರ್ಯಕ್ರಮ ಮಾಡಿದ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ನಿಮಗೆ ಏನ್ ಅನುಕೂಲ ಅಂತ ಅನ್ನಿಸ್ತಾ ಇದೆ ಇಲ್ಲಿಗೆ ಬಂದ್ಮೇಲೆ? ಆಸ್ ಅ ಸ್ಟೂಡೆಂಟ್ ನಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಜಾಸ್ತಿ ಆಗ್ತಾ ಇದೆ. ನಾವು ಬರೀ ಬುಕ್ಸ್ ಅಲ್ಲಿ ಓದಿದ್ವಿ ಇಷ್ಟು ದಿನ 3 ವರ್ಷ ತನಕ, ಬಟ್ ಇಲ್ಲಿ ಬಂದ್ಮೇಲೆ 3 ವರ್ಷ ಏನ್ ಓದಿದ್ವಿ ಅದ್ನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂತಾ ಇದ್ವಿ 2 ಮಂತ್ ಅಲ್ಲಿ. ನಿಮ್ಮೆಲ್ಲ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳು ಪ್ರೇಕ್ಷಾ. ಮುಂದಿನ ವಿದ್ಯಾರ್ಥಿ ಯಾರು ಇದ್ದಾರೆ ಅಂತ ಹೇಳಿ ನಾವು ನೋಡೋಣ. ಅವರ ಅನುಭವಗಳು ಹೇಗಿದ್ದಾವೆ, ಅಭಿಪ್ರಾಯಗಳು ಏನಿದ್ದಾವೆ ಅನ್ನುವಂಥದ್ದನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಬಿ ಎಸ್ ಅಂತೇಳಿ. ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಾಣೂರು ಗ್ರಾಮದಿಂದ ಬಂದಿರ್ತೀನಿ. ನಾನು ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಈ ಒಂದು ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮನ್ನು ಈ ಒಂದು ಅಂತಿಮ ವರ್ಷದಲ್ಲಿ 2 ತಿಂಗಳ ಕಾಲ ಕೃಷಿ ಹಾಗೂ ತೋಟಗಾರಿಕಾ ಕಾರ್ಯಾನುಭವ ಶಿಬಿರಕ್ಕೆ ನಮ್ಮನ್ನ ನಿಯೋಜನೆ ಮಾಡಿರ್ತಾರೆ. ನಾನು ನಿಯೋಜನೆ ಪಟ್ಟಿರ್ತಕ್ಕಂತಹ ಹಳ್ಳಿ ಯಾವ್ದಪ್ಪ ಅಂದ್ರೆ ದೇವಪ್ಪನಹಳ್ಳಿ. ಈ ಒಂದು ದೇವಪ್ಪನಹಳ್ಳಿ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಮತ್ತು ಚಟ್ಟಚಟ್ಟನಹಳ್ಳಿ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುತ್ತೆ. ಇಲ್ಲಿ ನಮ್ಮನ್ನ ದಿನಾಂಕ ಡಿಸೆಂಬರ್ 16, 2024 ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಿರ್ತಾರೆ. ಒಟ್ಟು ನಮ್ಮ ಹಳ್ಳಿಯಲ್ಲಿ ನಿಯೋಜಿಸಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 12. ನಾವು ಇದರಲ್ಲಿ 6 ಜನ ಹುಡುಗರು ಹಾಗೂ 6 ಜನ ಹುಡುಗಿಯರು ಇರ್ತಾರೆ. ಹೇಗಿದೆ ಅಲ್ಲಿಯ ಅನುಭವಗಳು, ಅಲ್ಲಿಯ ಕೃಷಿಕರು ಗ್ರಾಮಸ್ಥರು ಹೇಗೆ ನಿಮಗೆ ಸ್ಪಂದಿಸ್ತಾ ಇದ್ದಾರೆ? ಈ ಒಂದು ಹಳ್ಳಿಯಲ್ಲಿ ಸುಮಾರು 500 ಜನ ಜನಸಂಖ್ಯೆ ಇರುತ್ತೆ. ಇದರಲ್ಲಿ ಸುಮಾರು 241 ಮಹಿಳೆಯರಿದ್ದಾರೆ, ಹಾಗೆ 242 ಪುರುಷರಿದ್ದಾರೆ. ಈ ಹಳ್ಳಿಯಲ್ಲಿ ರೈತರು ಪ್ರಮುಖವಾಗಿ ಬೆಳೀತಕ್ಕಂತಹ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರೆ ಅಡಿಕೆ, ತೆಂಗು, ಶುಂಠಿ, ಮೆಕ್ಕೆಜೋಳ ಹಾಗೂ ಇನ್ನಿತರ ತರಕಾರಿಗಳನ್ನು ಇಲ್ಲಿ ಮೇಯ್ನ್ ಆಗಿ ಬೆಳೀತಾರೆ. ಇಲ್ಲಿನ ರೈತರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲರೂ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಕರೆದು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಏನು ಅನುಕೂಲ ಆಯಿತು ಅಂತೀರಿ ಇದರಿಂದ? ನಾವು ವಿದ್ಯಾರ್ಥಿಗಳಾಗಿ ಹೇಳಬೇಕಂತ ಅಂದರೆ ವಿದ್ಯಾರ್ಥಿಗಳು ನಾವು 3 ವರ್ಷ ನಾವು ಥಿಯರಿಯನ್ನು ಕಾಲೇಜಿನಲ್ಲಿ ಕಲ್ತಿರ್ತೀವಿ, ನಮಗೆ ಪ್ರಾಕ್ಟಿಕಲ್ ಆಗಿ ಅಷ್ಟು ನಾಲೆಡ್ಜ್ ಇರಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮಗೆ ತುಂಬ ಉಪಯೋಗ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾವು ಅತಿ ಹೆಚ್ಚಾಗಿ ನಾವು ದಿಸಕ್ಕೆ 2 ಫೀಲ್ಡ್ ವಿಸಿಟನ್ನು ಮಾಡ್ತೀವಿ. ಇದರಿಂದ ನಾವು ರೈತರು ತಮ್ಮ ಜಮೀನಲ್ಲಿ ಏನೇನು ಬೆಳೆ ಬೆಳೆದಿದ್ದಾರೆ, ಯಾವ್ಯಾವ ರೀತಿ ಅಲ್ಲಿ ಪದ್ಧತಿಯನ್ನು ಅವರು ಅನುಸರಿಸ್ತಾರೆ, ಈ ರೀತಿಯ ವಿಷಯಗಳನ್ನು ನಾವು ಕಲಿತಾಗ ನಾವು ಪ್ರಾಕ್ಟಿಕಲ್ ಆಗಿ ಜಾಸ್ತಿ ತಿಳ್ಕೊಳ್ತೀವಿ ಮತ್ತು ಅವರಿಂದ ಅತಿ ಹೆಚ್ಚು ನಾವು ತಿಳ್ಕೊತೀವಿ. ನಮಗೆ ಥಿಯರಿಗಿಂತ ಅತಿ ಹೆಚ್ಚು ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೋಜರ್ ಆಗ್ತೀವಿ. ಮತ್ತು ನಾವು ಈ ಒಂದು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದಲ್ಲಿ ಇಲ್ಲಿಯವರೆಗೂ ನಾವು 6 ಗುಂಪು ಚರ್ಚೆಯನ್ನು ದೇವಪ್ಪನಹಳ್ಳಿಯಲ್ಲಿ ಆಯೋಜಿಸಿದ್ದು. ಪ್ರಮುಖವಾಗಿ ಅರಣ್ಯ ಕೃಷಿ, ಎರೆಹುಳು ಗೊಬ್ಬರ ತಯಾರಿಕೆ, ಸಮಗ್ರ ಕೃಷಿ ಪದ್ಧತಿ, ಸಾವಯವ ಕೃಷಿ ಮತ್ತು ಕೀಟನಾಶಕಗಳ ಸುರಕ್ಷಿತ ಬಳಕೆ ಹಾಗೂ ಅಣಬೆ ಬೇಸಾಯ. ಅದೇ ರೀತಿ ಇದುವರೆಗೂ 4 ಪದ್ಧತಿ ಪ್ರಾತ್ಯಕ್ಷಿಕೆಯನ್ನು ಮಾಡಿರ್ತೀವಿ. ಮಣ್ಣು ಪರೀಕ್ಷಾ ವಿಧಾನ, ಬಾಳೆಯಲ್ಲಿ ಗೊನೆ ಪೋಷಣೆ, ತೆಂಗಿನಲ್ಲಿ ಬೇರುಣಿಸುವಿಕೆ, ಜೀವಾಮೃತ ಹಾಗೂ ಬೀಜಾಮೃತಗಳ ತಯಾರಿಕೆ. ಮತ್ತು ನಾವು ದಿನಾಂಕ 2 ಜನವರಿ 2025 ಕೃಷಿ ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿರ್ತೀವಿ. ಇದರಿಂದ ಈ ಒಂದು ಮಾಹಿತಿ ಕೇಂದ್ರದಲ್ಲಿ ರೈತರು ತಾವು ಯಾವಾಗ ಬೇಕಾದರೂ ಬಂದು ತಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಆ ಒಂದು ಮಾಹಿತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಾವು ಮಾಡಿರ್ತಕ್ಕಂಥ ಚಾರ್ಟ್ಸ್ ಆಗಿರ್ಬೋದು, ಮಾಡೆಲ್ಸ್ ಆಗಿರ್ಬೋದು, ಇವುಗಳನ್ನು ನೋಡುವ ಮೂಲಕ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಗೇನೆ ನಾವು ಈ ಒಂದು ದೇವಪ್ಪನಹಳ್ಳಿಯಲ್ಲಿ ಉಚಿತವಾಗಿ ಪಶು ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ದು, ಇದರಲ್ಲಿ 100ಕ್ಕೂ ಹೆಚ್ಚು ಜಾನುವಾರುಗಳನ್ನು ತಮ್ಮ ಅವರ ರೈತರುಗಳು ಕರ್ಕೊಂಡ್ಬಂದ್ಬಿಟ್ಟು ಉಚಿತವಾಗಿ ಲಸಿಕೆ ಹಾಕ್ಸೋದಿರ್ಬೋದು. ಅವರಿಗೆ ಜಾನುವಾರುಗಳಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಪಶು ವೈದ್ಯಾಧಿಕಾರಿಗಳ ಜೊತೆ ಸಂವಹನ ಮಾಡುವ ಮೂಲಕ ಬಗೆಹರಿಸಿಕೊಂಡಿರ್ತಾರೆ. ಹಾಗೆ ಅಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ನಾವು ಏರ್ಪಡಿಸಿದ್ದು, ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರನ್ನು ಕೂಡ ನಾವು ಕರೆಸಿದ್ದು. ಅಲ್ಲಿಗೆ ಸುಮಾರು 500 ಜನಕ್ಕೂ ಅಧಿಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ನಾವು ಮಣ್ಣು ಪರೀಕ್ಷೆಯನ್ನು ಕೂಡ ಮಾಡಿದ್ವಿ. ಇದರಲ್ಲಿ ಸುಮಾರು 100 ಜನ ರೈತರ ಜಮೀನಿನಿಂದ ನಾವು ಮಣ್ಣನ್ನು ಪರೀಕ್ಷೆಗೆ ಎಂದು ತೆಗೆದುಕೊಂಡು ಕೊಟ್ಟಿರ್ತೀವಿ. ಮತ್ತೆ ಇಲ್ಲಿನ ರೈತರದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಹೈನುಗಾರಿಕೆಯ ಮೇಲೆ ಅವರು ಸಾಕಷ್ಟು ಡಿಪೆಂಡ್ ಆಗಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಹೆಚ್ಚಾಗಿ ತರಕಾರಿ ಬೆಳೆಗಳನ್ನ ಅವ್ರು ಜಾಸ್ತಿ ಬೆಳೆಯಲ್ಲ. ಸೊ ಹಾಗಾಗಿ ನಾವು ತರಕಾರಿ ಬೆಳೆಯನ್ನ ಬೆಳಿಬೇಕು ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ತರಕಾರಿ ಬೆಳೆ ಬೆಳೆಯಕ್ಕೆ ಅವ್ರಿಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಅತಿ ಹೆಚ್ಚಾಗಿ ಅವ್ರಿಗೆ ಲೇಬರ್ ಪ್ರಾಬ್ಲಮ್ಸ್ ಮೇನ್ ಇದಾಗಿದೆ. ಸೊ ಹಾಗಾಗಿ ಇವರು ಬಹುವಾರ್ಷಿಕ ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇದ್ದಾರೆ ಸರ್. ಒಳ್ಳೆಯದು ದರ್ಶನ್, ಇದುವರೆಗೆ ತಮ್ಮ ಅಭಿಪ್ರಾಯಗಳನ್ನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದಿನ ವಿದ್ಯಾರ್ಥಿನಿ ಯಾರಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಅವರ ಅನುಭವಗಳು ಮತ್ತು ಅಭಿಪ್ರಾಯಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಆಶಿತಾ ಅಂತ ಹೇಳಿ ನಾನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕಿತ್ತೂರಿನಿಂದ ಬಂದಿದ್ದೇನೆ. ನಾನು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ ಇದರಡಿಯಲ್ಲಿ ಬರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಅಂತಿಮ ವರ್ಷದ ಬಿಎಸ್ಸಿಯನ್ನು ಓದ್ತಾ ಇದ್ದೇನೆ. ಈ ಒಂದು ಅಂತಿಮ ವರ್ಷದಲ್ಲಿ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಕಾರ್ಯಕ್ರಮ ಅಂತ ಏನು ಹೇಳಿ ನಮ್ಮ ಕಾಲೇಜಿನಿಂದ ಏರ್ಪಡಿಸಿರ್ತಾರೆ. ಇದರ ಪ್ರಮುಖ ಉದ್ದೇಶಗಳಾದಂತಹ ಪ್ರಾಯೋಗಿಕ ತರಬೇತಿಯ ಮೂಲಕ ಕೃಷಿ ಕ್ಷೇತ್ರದ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ರೋಗ ನಿರ್ಣಯ ಮತ್ತು ಪರಿಹಾರ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ನೀಡೋದು, ಅದರ ಜೊತೆಯಲ್ಲಿ ಚಾಲ್ತಿಯಲ್ಲಿರುವಂತಹ ವಿಸ್ತರಣೆ ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು, ಅದರ ಜೊತೆಗೆ ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ರೈತರಿಗೆ ತಿಳಿಸಿಕೊಡೋದು, ಅದರ ಜೊತೆಗೆ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದು, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಕುರಿತು ಗ್ರಾಮೀಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಳ್ಳೋದು, ತಂತ್ರಜ್ಞಾನದ ವರ್ಗಾವಣೆಯಲ್ಲಿ ಹೊಸ ವಿಸ್ತರಣಾ ವಿಧಾನಗಳನ್ನು ಬಳಸಿಕೊಂಡು ರೈತರೊಂದಿಗೆ ವಿದ್ಯಾರ್ಥಿಗಳ ಪರಿಣಾಮಕಾರಿ ಸಂವಹನ ಕೌಶಲ್ಯವನ್ನು ತಿಳಿಸಿಕೊಡೋದು ಈ ಒಂದು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳಾಗಿದೆ. ಈ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಲಿಂಗಪ್ಪನಕೊಪ್ಪಲು ಗ್ರಾಮದಲ್ಲಿ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಈ ಒಂದು ಗ್ರಾಮದಲ್ಲಿ ನಾವು ಪ್ರತಿ ದಿನಕ್ಕೆ 2ರಂತೆ ರೈತರಲ್ಲಿ ಕ್ಷೇತ್ರ ಭೇಟಿ ಮಾಡಿ ಮಾಹಿತಿ ಸಂಗ್ರಹಣೆ ಮಾಡ್ತೀವಿ. ಇದರ ಆಧಾರದ ಮೇಲೆ ಗುಂಪು ಚರ್ಚೆ, ಪದ್ಧತಿ ಪ್ರಾತ್ಯಕ್ಷಿತೆ, ಅಭಿಯಾನಗಳು, ಬೆಳೆ ವಿಚಾರ ಸಂಕೀರ್ಣ, ಬೀದಿ ನಾಟಕ ಎಲ್ಲವನ್ನು ಮಾಡುವುದರ ಮೂಲಕ ನಮ್ಮ ವಿಶ್ವವಿದ್ಯಾಲಯದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಇರುವಂತಹ ತಂತ್ರಜ್ಞಾನಗಳನ್ನು ರೈತರಿಗೆ ತಿಳಿಸಿಕೊಡ್ತಾ ಇದ್ದೀವಿ. ಇಲ್ಲಿಯವರೆಗೆ ನಾವು ಈಗಾಗಲೇ 30ಕ್ಕೂ ಹೆಚ್ಚಿನ ರೈತರ ಕ್ಷೇತ್ರ ಭೇಟಿಗಳನ್ನು ಮಾಡಿದ್ದೇವೆ. ಇದರ ಜೊತೆಗೆ ಗುಂಪು ಚರ್ಚೆಯಲ್ಲಿ ನೋಡೋದಾದರೆ ಜೇನು ಕೃಷಿ, ಕೊಳವೆ ಬಾವಿ ಮರುಪೂರಣ, ಪೋಷಕಾಂಶಗಳ ಮಹತ್ವ ಮತ್ತು ರಸಗೊಬ್ಬರಗಳ ಕಲಬೆರಕೆ, ಸಮತೋಲನ ಆಹಾರ ಮತ್ತು ಸಾವಯವ ಕೃಷಿಯ ಬಗ್ಗೆ ಗುಂಪು ಚರ್ಚೆಯನ್ನು ನಡೆಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಎರೆಹುಳ ಗೊಬ್ಬರ, ಸಮಗ್ರ ಕೀಟ ಹಾಗೂ ರೋಗ ನಿರ್ವಹಣೆ, ರಾಸಾಯನಿಕ ಸಿಂಪರಣಾ ಮುನ್ನೆಚ್ಚರಿಕಾ ಕ್ರಮಗಳು, ಔಷಧಿ ಸಸ್ಯಗಳ ಉಪಯೋಗ ಮತ್ತು ಸರ್ಕಾರದಿಂದ ಇರುವಂತಹ ಮುಖ್ಯ ಯೋಜನೆಗಳ ಬಗ್ಗೆ ತಿಳಿಸಿಕೊಡ್ತೇವೆ. ಈಗಾಗಲೇ ನಡೆಸಿರುವಂತಹ ಅಭಿಯಾನಗಳಾದರೆ ಪಶು ಆರೋಗ್ಯ ತಪಾಸಣಾ ಶಿಬಿರ, ಮಾನವ ಆರೋಗ್ಯ ತಪಾಸಣಾ ಶಿಬಿರ, ಮಣ್ಣಿನ ಮಾದರಿ ಸಂಗ್ರಹಣೆ, ಪದ್ಧತಿ ಪ್ರತ್ಯಕ್ಷತೆಯಲ್ಲಿ ನೋಡೋದಾದರೆ ಜೇನು ಕೃಷಿ, ಮಣ್ಣು ಪರೀಕ್ಷೆ, ತೆಂಗಿನಲ್ಲಿ ಬೇರುಣಿಸುವಿಕೆ ಮತ್ತು ಜೀವಾಮೃತ ಮತ್ತು ಬೀಜಾಮೃತವನ್ನು ಯಾವ ರೀತಿಯಾಗಿ ತಯಾರಿಸೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀವಿ ಸರ್. ಈ ಒಂದು ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ನಾವೇನು ಮುಖ್ಯವಾಗಿ ಉದ್ದೇಶಗಳು ಏನೇನಿದೆ ಅದೆಲ್ಲವನ್ನ ಕೂಡ ನಮಗೆ ನಡೆಸಿಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದ ಸಂಯೋಜಕರಾದಂತಹ ಡಾಕ್ಟರ್ ಭರತ್ ಕುಮಾರ್ ಟಿಪಿ ಸರ್ ಅವರು, ಅದರ ಜೊತೆಗೆ ಉಪ ಸಂಯೋಜಕರಾದಂತಹ ರವಿ ಸರ್ ಅವರು, ಅದರ ಜೊತೆಗೆ ಕಿರಣ್ ಸರ್ ಅವರು ನಮಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಸರ್. ಈ ಹಳ್ಳಿ ಬಗ್ಗೆ ಹೇಳೋದಾದ್ರೆ ಎಲ್ಲಾ ರೀತಿಯಾದಂತಹ ಬೆಳೆಗಳನ್ನ ನಾವು ಕಾಣಬಹುದು. ಪ್ರಮುಖವಾಗಿ ತೆಂಗು, ಅಡಿಕೆ, ಜೋಳ ಮತ್ತು ಶುಂಠಿಯನ್ನ ಅತಿ ಹೆಚ್ಚಾಗಿ ಬೆಳೀತಾರೆ. ಅದರ ಜೊತೆಗೆ ನಮ್ಮ ಹಳ್ಳಿಯಲ್ಲಿ ನೋಡೋದಾದ್ರೆ ಬಹಳ ಕಡಿಮೆಯಾಗಿ ಬೆಳೆಯುವಂತಹ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೆದಿದ್ದಾರೆ. ಅದರ ಜೊತೆಗೆ ಹೂವಿನ ಕೃಷಿಯಲ್ಲಿ ನೋಡೋದಾದ್ರೆ ಗುಲಾಬಿಯನ್ನ ಬೆಳೀತಾ ಇದ್ದಾರೆ. ಮತ್ತೆ ಈ ಊರಿನ ಜನರ ರೆಸ್ಪಾನ್ಸ್ ಅನ್ನ ನೋಡೋದಾದ್ರೆ ಬಹಳ ಚೆನ್ನಾಗಿದೆ ಸರ್. ನಮ್ಮೆಲ್ಲರನ್ನ ಮನೆ ಮಕ್ಕಳ ತರ ನೋಡಿಕೊಂಡು ನಾವು ಹೇಳುವಂತ ಎಲ್ಲಾ ತಂತ್ರಜ್ಞಾನಗಳನ್ನ ಯಾವುದೇ ಸಂಶಯ ಇಲ್ಲದೆ ಒಪ್ಪಿಕೊಂಡು ನಮಗೆ ತುಂಬಾನೇ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಒಳ್ಳೆಯದು ಶಿತಾ, ನಿಮ್ಮ ಅಭಿಪ್ರಾಯ ಹಾಗೂ ಅನುಭವಗಳಿಗಾಗಿ ತಮಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿನಿ ಯಾರಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಅವರ ಅನುಭವಗಳು ಈಗ ನಿಮ್ಮ ಮುಂದೆ. ನಮಸ್ತೆ ಸರ್, ನನ್ನ ಹೆಸರು ಸ್ಪಂದನ. ನಾನು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಜ್ಜಂಪುರ ತಾಲೂಕಿಂದ ಬಂದಿದ್ದೀನಿ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರ ಒಂದು ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಾನು ಮಾಯಗುಣನಹಳ್ಳಿ ಅಂದರೆ ಬೇಲೂರು ತಾಲೂಕಿನಲ್ಲಿ ಒಂದು ಮಾಯಗುಣನಹಳ್ಳಿಯಲ್ಲಿ ನಾನು ಈ ಕಾರ್ಯಾನುಭವ ಕಾರ್ಯಕ್ರಮವನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಈ ಒಂದು ಊರಲ್ಲಿ 12 ಜನ ಇದ್ದಾರೆ, ಅದರಲ್ಲಿ 7 ಜನ ಹುಡುಗರು 5 ಜನ ಹುಡುಗಿರು. ಈ ಊರಿನಲ್ಲಿ ನಾವು ಕಲಿಯಕ್ಕೆ ಅಂತ ಬಂದಿದ್ದೀವಿ. ಅಂದ್ರೆ ಈ ಕಾರ್ಯಾನುಭವ ಏನ್ ಕಾರ್ಯಕ್ರಮ ಇದೆ, ಇದು ಬರೀ ರೈತರಿಗೂ ಕಲ್ಸ್ಕೊಡೋದಲ್ದಲೆ ವಿದ್ಯಾರ್ಥಿಯಾಗಿ ನಾವು ಸಹ ಕಲಿಯೋದು ತುಂಬಾನೇ ಇದೆ. ಈ ಊರಿನ ಬಗ್ಗೆ ನಾವು ತಿಳಿಸ್ಕೊಡೋದ್ಬೇಕಾದ್ರೆ ಇದರಲ್ಲಿ 80 ಮನೆಗಳಿದ್ದಾವೆ, ಅದರಲ್ಲಿ 70 ಮನೆಗಳು ಕೂಡ ನರ್ಸರಿಯನ್ನು ಮಾಡ್ಕೊಂಡಿದ್ದಾವೆ. 400 ಜನ ಈ ಊರಲ್ಲಿ ಇದ್ದಾರೆ ಜನಗಳು, ಮತ್ತೆ 150 ಜನ ಮುಖಂಡರು, ಊರಿನ ಮುಖಂಡರು ಮೇನ್ ಆಗಿ ಅಗ್ರಿಕಲ್ಚರ್ಗೆ ಬ್ಯಾಕ್ಗ್ರೌಂಡ್ ಆಗಿ ಇದ್ದಾರೆ. ನರ್ಸರಿ ಒಂದು ಮುಖ್ಯವಾದಂತಹ ಒಂದು ಉದ್ಯೋಗ ಆಗಿದೆ ಈ ಊರಲ್ಲಿ. ಪ್ರತಿಯೊಂದು ಮನೆಯೂ ಕೂಡ ನರ್ಸರಿಯನ್ನು ಮಾಡ್ತಾರೆ. ನರ್ಸರಿಯಲ್ಲಿ ಮೆಣಸಿನ್ಕಾಯಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇದರ ಸೀಡ್ಲಿಂಗ್ಸ್ ಅನ್ನ ಮಾರ್ತಾ ಅವ್ರ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಊರಲ್ಲಿ ತುಂಬಾ ಕ್ರಾಪ್ ಡೈವರ್ಸಿಟಿ ಇದೆ, ಅಂದ್ರೆ ವೆಜಿಟೇಬಲ್ಸ್ ಕ್ರಾಪ್ಸ್ ಅಲ್ಲಿ ಬೀನ್ಸ್ ಆಗಿ ಟೊಮೆಟೊ, ಕ್ಯಾಬೇಜು, ಕಾಲಿಫ್ಲವರ್ ಆಗಿರ್ಬೋದು, ಚೊಟ್ಟರದ ಎಲ್ಲ ಸಹ ಬೆಳೀತಾ ಇದ್ದಾರೆ. ಮತ್ತೆ ಅರೆಕನಟ್ಟು, ಕೋಕೋನಟ್ ಇವನ್ನು ಕೂಡ ಬೆಳೀತಾ ಇದ್ದಾರೆ. ಈ ಊರಿನಲ್ಲಿ ದನ ಕರುಗಳು ಜಾಸ್ತಿ ಇದಾವೆ, ಅಂದ್ರೆ 150 ಜಾಸ್ತಿ ದನ ಕರುಗಳನ್ನ ಈ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನಾವು ಈ ಊರಿನಲ್ಲಿ ಸಾಮಾನ್ಯ ಸಭೆಯನ್ನ ಮಾಡಿ ಈ ಊರಿಗೆ ನಾವು ಯಾಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮುಖ್ಯ ಉದ್ದೇಶವನ್ನ ನಾವು ತಿಳಿಸ್ಕೊಡ್ತೀವಿ. ಅದು ಅಲ್ಲದೆ ಮತ್ತೆ ಗುಂಪು ಚರ್ಚೆ ಆಗಿರ್ಬೋದು, ಮತ್ತೆ ಪದ್ಧತಿ ಪ್ರಾತ್ಯಕ್ಷತೆ ಅನ್ನೋದು ಕೂಡ ನಾವು ಮಾಡಿದೀವಿ. ಬನಾನಾ ಬಂಚ್ ಫೀಡಿಂಗ್ ಅಂದ್ರೆ ಬಾಳೆಗೊನೆಯ ನೇರ ಪೋಷಣೆ ಆಗಿರ್ಬೋದು, ಅಥವಾ ಸಾಯಿಲ್ ಸ್ಯಾಂಪ್ಲಿಂಗ್ ಮಾಡ್ತಾ ಇದೀವಿ. ಬೀಜಾಮೃತ ಜೀವಾಮೃತವನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಕೃಷಿ ಯೋಜನೆಗಳು, ಅಂದ್ರೆ ಮುಂದೆ ರೈತರಿಗೆ ಯಾವ ತರ ಸಬ್ಸಿಡಿ ಆಗಿರ್ಬೋದು ಅಥವಾ ಅದರಲ್ಲಿ ಅವ್ರಿಗೆ ಉಪಯೋಗ ಆಗುವಂತಹ ಯೋಜನೆಗಳನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಮಹಿಳಾ ಸಬಲೀಕರಣ ಆಗಿರ್ಬೋದು, ಮತ್ತೆ ಕೃಷಿ ಮಾಹಿತಿ ಕೇಂದ್ರ ಅಂತ ಹೇಳ್ಬಿಟ್ಟು ರೈತರಿಗೆ ಬೇಕಾದಂತಹ ಇನ್ಫಾರ್ಮೇಶನ್ಸ್ ನ ಒಂದು ಮನೆಯಲ್ಲಿ ಚಾರ್ಟ್ಸ್ ಮಾಡೋದಾಗಿರ್ಬೋದು ಅಥವಾ ಮಾಡೆಲ್ಸ್ ಮಾಡೋದಾಗಿರ್ಬೋದು, ಈ ತರ ಮಾಡಿಬಿಟ್ಟು MLA ಅವರು ಉಳ್ಳಳ್ಳಿ ಸುರೇಶ್ ಅವ್ರ ಕಡೆಯಿಂದ ನಾವು ಇದನ್ನ ಇನಾಗ್ರೇಷನ್ ಮಾಡಿಸಿರ್ತೀವಿ. ಮತ್ತೆ ಹ್ಯೂಮನ್ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಅಥವಾ ಪಶು ಆರೋಗ್ಯ ಶಿಬಿರ ಆಗಿರ್ಬೋದು, ಎರಡೂ ಕೂಡ ಉಚಿತವಾಗಿ ನಾವು ಅವರಿಗೆ ನಾವು ಆಯೋಜನೆ ಮಾಡಿರ್ತೀವಿ. ಅಲ್ಲಿಯ ಕೃಷಿಕರ ಒಂದು ಸ್ಪಂದನೆ ಹೇಗಿತ್ತು ನಿಮಗೆ? ಆ ಊರಿನ ಜನ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಮೊದಲೆಲ್ಲ ಸ್ವಲ್ಪ ಜನ ನಮ್ಗೆ ಏನಾದ್ರೂ ಗುಂಪು ಚರ್ಚೆ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಜನ ಬರೋರು, ಬಟ್ ಇವಾಗ ಎಲ್ಲರೂ ಸಹ ಸಪೋರ್ಟಿವ್ ಆಗಿ ಬರ್ತಾರೆ. ಅಲ್ಲಿ ಊರಿನ ಜನ ಆಗ್ಲಿ, ನಾವ್ ಏನೇ ಆದ್ರೂ ಸಹ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇಂತದ ಮಾಡಿ ಅಂತ ಬಿಟ್ಟು ಅವರೇ ಹೊಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಗಿಡಗಳಿಗೆ ಬೆಳೆಗಳಿಗೆ ಸಮಸ್ಯೆ ಬಂದಿದೆ, ಇದರಿಂದ ನಿಮ್ಗೆ ಏನಾದ್ರೂ ಪರಿಹಾರ ಕೊಡಕ್ ಆಗುತ್ತಾ ಅಂತಾನು ಕೇಳ್ತಾರೆ. ಸೊ ನಮಗ್ ಗೊತ್ತಿದ್ದನ್ನ ನಾವ್ ಹೇಳ್ತೀವಿ, ಗೊತ್ತಿಲ್ಲದನ್ನ ನಮ್ ಲೆಕ್ಚರರ್ಸ್ ಗೆ ಅಥವಾ ಸೈಂಟಿಸ್ಟ್ ಗಳಿಗೆ ಕೇಳಿ ಅವರ ಬೆಳೆಗಳಿಗೆ ತೊಂದರೆಗಳಿಗೆ ನಾವು ಪರಿಹಾರನ ಮಾಡುವಂತ ಕೆಲಸಗಳು ಮಾಡ್ತಾ ಇದೀವಿ. ಒಟ್ಟಾರೆ ಅನುಭವ ಏನ್ ಅನಿಸ್ತು? ಒಟ್ಟಾರೆ ನಮ್ಗೆ ಕಲಿಯೋದು ತುಂಬಾ ಇದೆ ಸರ್, ಇನ್ನೂ ಕಲಿಯೋದು ತುಂಬಾ ಇದೆ. ನಾವು ಏನ್ 4 ಗೋಡೆ ಮಧ್ಯೆ ಕಲಿತಾ ಇದೀವಿ, ಅದನ್ನ ಬಂದು ಇಲ್ಲಿ ಊರಿನ ಜನಗೆ ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ಹುಳುಗಳಾಗ್ಲಿ, ಕೀಟಗಳಾಗ್ಲಿ, ಅಥವಾ ಯಾವ ತರ ರೋಗಗಳಾಗಿದೆ ಅದನ್ನ ನಾವು ಕಣ್ಣಾರೆ ನೋಡಿ ಅದನ್ನ ಜನಗಳು ಅವ್ರು ಯಾವ ತರ ಕ್ರಮ ತಗೊಂಡಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಸರಿಯಾಗಿದೆ, ಅಥವಾ ಅದಕ್ಕಿಂತ ಮುಂಚೆ ಅದಕ್ಕಿಂತ ಜಾಸ್ತಿ ನಾವು ಯಾವ ತರ ಕ್ರಮ ತಗೋಬಹುದು ಅಂತ ಹೇಳ್ಬಿಟ್ಟು ಹೊಸ ಹೊಸ ತಂತ್ರಜ್ಞಾನಗಳು ಏನಾದ್ರೂ ಇದ್ರೆ ಅದನ್ನ ನಾವು ರೈತರಿಗೆ ಹೇಳಿ ಅಳವಡಿಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕಾಗಿ. ಮುಂದಿನ ವಿದ್ಯಾರ್ಥಿನಿ ಯಾರಿದ್ದಾರೆ ಅಂತ ಹೇಳಿ ನೋಡೋಣ, ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಈ ಒಂದು ಕಾರ್ಯಾನುಭವ ಗ್ರಾಮೀಣ ಶಿಬಿರ ಏನಿದೆಯೋ ಇಲ್ಲಿ ಹೆಚ್ಚಾಗಿ ನಮಗೆ ಸಂಪರ್ಕವನ್ನು ಮಾಡಿ ನಮ್ಮನ್ನು ಆಹ್ವಾನ ಮಾಡಿದ್ದು ಇಲ್ಲಿಯ ವಿದ್ಯಾರ್ಥಿನಿ ಕುಮುದಾ ಅವರು. ಕುಮುದಾ ಅವರು ಈಗ ನಮ್ಮೊಂದಿಗೆ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಆಲಿಸೋಣ. ನಾನು ಅಂತಿಮ ವರ್ಷದ BSc ಓದ್ತಾ ಇರೋದು ಇಲ್ಲಿ ತೋಟಗಾರಿಕೆ ಕಾಲೇಜಲ್ಲಿ. ನನ್ನ ಚಚ್ಚಟ್ನಳ್ಳಿಗೆ ಹಾಕಿರೋದು ಮುಖ್ಯವಾಗಿ ನಾನು 2 ಕ್ಯಾಂಪೇನ್ ಬಗ್ಗೆ ಹೇಳಲೇಬೇಕು. ಅನಿಮಲ್ ಹೆಲ್ತ್ ಕ್ಯಾಂಪೇನ್, ಪಶು ಆರೋಗ್ಯ ಶಿಬಿರ ಮುಗಿಸಿದೀವಿ. ಅಂದರೆ ಇವಾಗ ನಮಗೆ ರ್ಯಾಪೋರ್ಟ್ ಬಿಲ್ಡ್ ಮಾಡೋದಕ್ಕೆ ಅಂತ ಹೆಲ್ಪ್ ಮಾಡೋಕ್ಕೆ ಅಂತ ಅಂದರೆ ಈ 2 ಕ್ಯಾಂಪ್ಗಳು ಮುಖ್ಯವಾದದ್ದು. ಹಳ್ಳಿಗಳಿಗೆ ಯೂಸ್ ಆಗೋದನ್ನ ನಾವು ಯೂಶಲಿ ಮಾಡೋದು. ನಮ್ಮ ಭರತ್ ಕುಮಾರ್ ಸರ್ ಏನಿದ್ದಾರೆ ಅವ್ರು ಫುಲ್ ಪ್ಲಾನ್ಡ್ ಆಗೇನೆ ಇಲ್ಲಿ ಇದನ್ನ ಕಾರ್ಯಗಳನ್ನ ಮಾಡಿಸ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ಈ 2 ಶಿಬಿರಗಳು ಯಾಕೆ ಬೇಕು ಅಂತಂದ್ರೆ ಆರೋಗ್ಯ ಇವಾಗ ಗೊತ್ತು, ಇವಾಗ 3-6 ಒನ್ಸ್ ನಾವು ಹೆಲ್ತ್ ಚೆಕಪ್ ಮಾಡಿಸ್ತಾನೆ ಇರಬೇಕು. ಎಲ್ಲ ಎಂಥವಕ್ಕೂ ಕೂಡ ಕಾಯಿಲೆ ಬರ್ತಾನೆ ಇರುತ್ತೆ. ಅನಿಮಲ್ ಹೆಲ್ತ್ ಕ್ಯಾಂಪ್ ಮಾಡಿಸಿದ್ ಏನು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಮಾರ್ನಿಂಗ್ ನಾವು ನೋಡ್ದಂಗೆ ಎಷ್ಟೊಂದು ಹಸುಗಳಿಗೆ ಚರ್ಮ ಗಂಟಿರ್ಬೋದು, ಆಮೇಲಿಂದ FMD ಅಂತ ಒಂದು ಬರುತ್ತೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅನ್ಬಿಟ್ಟು. ಅದಕ್ಕೆ ಅಂದ್ಬಿಟ್ಟು ವ್ಯಾಕ್ಸಿನ್ಸ್ ಬೇಕು. ಅದು ಯಾಕೆಂದ್ರೆ ಒಂದ್ಸಲಿ ಬಂದಾದ್ಮೇಲಿಂದ ಅದು ಕಂಟ್ರೋಲ್ ಮಾಡೋಕೆ ಕಷ್ಟ. ಮೊದಲೇ ವ್ಯಾಕ್ಸಿನ್ಸ್ ಆಗಿ ಇಟ್ಕೊಂಡಿದ್ರೆ ಅದು ಉಚಿತವಾಗಿ ಅವ್ರು ಬಂದು ಮಾಡ್ಕೊಡ್ತಿದ್ದಾರೆ ಅಂದ್ರೆ ರೈತರ ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಕಡೆಯಿಂದ ಒಂದು ಒಳ್ಳೆ ಕೆಲಸನೂ ಆಗುತ್ತೆ, ಅವ್ರಿಗೊಂದು ಅವೇರ್ನೆಸ್ ಕೂಡ ಬರುತ್ತೆ ನಾವು ಹೆಂಗಿರ್ಬೇಕು ಅಲ್ಲಿ, ಅವ್ರದ್ದು ಹಸುಗಳ ಪೋಷಣೆ ಆಗಿರ್ಬೋದು, ಒಂಚೂರು ಹೆಲ್ಪ್ ಆದ್ರೂ ಆಗುತ್ತೆ ನಮ್ಮ ಕಡೆಯಿಂದ ಅಂತ. 60 ಜನ ಬಂದಿದ್ರು, ಒಂದು 100 ಹಸುಗಳಿಗೆ ಇವತ್ತು ವ್ಯಾಕ್ಸಿನ್ಸ್ ಆಯ್ತು ಕೆಂಪ್ಗೌಡನಹಳ್ಳಿನಲ್ಲಿ. ಅವ್ರಿಗೆ ಅಂತ ಅನ್ಬಿಟ್ಟು ವ್ಯಾಕ್ಸಿನ್ಸ್ ಫ್ರೀ ಆಗಿ ಕೊಟ್ರು. ಆಮೇಲೆ ಕೆಲವೊಂದೊಂದು ಗರ್ಭ ನಿಲ್ತಿಲ್ಲ ಅನ್ನೋ ತುಂಬಾ ಸಮಸ್ಯೆಗಳಿದ್ವು, ಬಂದು ತುಂಬಾ ಕಾಪರೇಟ್ ಮಾಡಿದ್ರು. ಬರ್ತಾರೆ ಜನಗಳು, ತುಂಬಾ ಚೆನ್ನಾಗಿ ಸೇರ್ತಾರೆ, ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡ್ತಾರೆ, ಅವ್ರಿಗೆ ಕಷ್ಟಗಳನ್ನೆಲ್ಲ ಹೇಳ್ಕೊಂತಾರೆ, ಅವ್ರಿಗೇನೇನು ರೆಮಿಡೀಸ್ ಬೇಕಿರ್ತಾರೆ ಬರ್ತಾರೆ, ಡಾಕ್ಟರ್ಸ್ ಹತ್ರ ಮಾತಾಡ್ತಾರೆ, ನಮ್ಮ ಟೀಚರ್ಸ್ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ನಮ್ಗಳ ಹತ್ರನೂ ಹೇಳ್ಕೊಂತಾರೆ. ನಮಗೆ ಗೊತ್ತಿದ್ರೆ ಹೇಳ್ತೀವಿ ಅಥವಾ ಏನಾದರೂ ಕನ್ಸಲ್ಟೇಷನ್ಸ್ ಬೇಕಿದ್ರೆ ನಾವು ಕೇಳ್ಬಿಟ್ಟು ಹೇಳ್ತೀವಿ. ಹ್ಯೂಮನ್ ಹೆಲ್ತ್ ಕ್ಯಾಂಪ್ ಅಂತ ಬಂದಾಗ ಅದನ್ನ ನಾವು ದ್ಯಾವಪ್ನಹಳ್ಳಿನಲ್ಲಿ ಮಾಡಿದ್ವಿ. 11 ಹಳ್ಳಿಗಳು ಸೇರಿ ಮಾಡಿದ್ದು, ಅದನ್ನ ಒಂದು ಹಳ್ಳಿ ಅಲ್ಲ, 11 ಹಳ್ಳಿನೂ ಸೇರಿ ಒಂದ್ ಕಡೆ ಮಾಡಿ ಹಾಸನಿಂದ ಡಾಕ್ಟರ್ನ ಕರೆಸಿದ್ದು MMM ಹಾಸ್ಪಿಟಲ್ ಇಂದ. ಕಣ್ಣು ಹಲ್ಲು ಕೀಲು ಮೂಳೆ ಮೇಜರ್ ಆಗಿ ಅದನ್ನ ಇಟ್ಕೊಂಡಿದ್ದು, ಮತ್ತೆ ಒಂದ್ ಜನರಲ್ ಡಾಕ್ಟರ್ ಇದ್ರು. ಇಷ್ಟನ್ನ ಅವ್ರಿಗೆ ಆಲ್ಮೋಸ್ಟ್ ಒಂದು 300-400 ಪೀಪಲ್ ಸೇರಿದ್ರು. ಬೆಳಗ್ಗೆಯಿಂದನೂ ಜನ ಸೇರಿ ಚೆಕಪ್ಸ್ಗಳು ಮಾಡಿಸ್ಕೊಂಡು ಏನೇನು ಮೆಡಿಸಿನ್ಸ್ ಬೇಕು ಫ್ರೀಯಾಗಿ ತಗೊಂಡು ಹೋದ್ರು. ಎಲ್ಲಾ ಹಳ್ಳಿಗೂ ನಾವು ಬಸ್ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ವಿ. ಎಲ್ಲಾ ಹಳ್ಳಿಗಳಿಂದನೂ ಬಸ್ಗಳು ಕಳಿಸಿ, ನಮ್ಮ ಕಾಲೇಜ್ದೇ ಬಸ್ ಕಳಿಸಿ ಜನಗಳನ್ನ ಸೇರಿಸಿ ಕೋಆಪರೇಟ್ ಮಾಡಿದ್ರು ಸರ್. ಈ ಶಿಬಿರದಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಏನ್ ಅನುಕೂಲ ಆಯ್ತು ಸರ್? ನಾವು ಎಷ್ಟೊಂದು ತಿಳ್ಕೊಂಡಿರಲ್ಲ, ಬರೀ ನಾವು 4 ಗೋಡೆ ಮಧ್ಯೆ ಕಲಿಯೋದೇ ಬೇರೆ ತರ ಇರುತ್ತೆ. ಅಲ್ಲಾದ್ರೆ ಫೀಲ್ಡ್ಗೆ ಹೋದಾಗಲೇ ಬೇರೆ ರೀಸನ್ಸ್ ಇರುತ್ತೆ. ಜಸ್ಟ್ ನಾವು ಬುಕ್ಕಲ್ಲಿ ಓದಿರೋ ತರನೇ ಇಲ್ಲೆಲ್ಲ ಅದೇ ತರ ಇರಲ್ಲ. ಅವ್ರ ಫಾರ್ಮರ್ಸ್ ಅನುಭವಿಸ್ತಿರೋದು ಎಷ್ಟೊಂದು ಕಷ್ಟ ಇರುತ್ತೆ. ನಾವು ಹೇಳ್ತೀವಿ ಸುಮ್ಮನೆ ಏನೋ ಒಂದು ಡಿಸೀಸ್ ಇರುತ್ತೆ, ಇದೊಂದು ಇನ್ಸೆಕ್ಟಿಸೈಡ್ ಹೊಡೆದ್ಬಿಡಿ ಅನ್ಬಿಟ್ಟು ಅಂತ. ಆದರೆ ಅವ್ರಿಗೆ ಅದು ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಅಲ್ಲಿ ಬಂದು ನೋಡಿದಾಗ್ಲೇ ಅದು ಕಂಟ್ರೋಲ್ ಆಗ್ತಿರಲ್ಲ ಕೆಲವೊಂದೊಂದ್ಸಲಿ, ಅದಕ್ಕೇನೇನು ರೀಸನ್ಸ್ ಇದೆ, ಅದಕ್ಕೇನೇನು ಮಾಡಬಹುದು ಅಂತ ಹೋಗಿ ನೋಡಿದಾಗ್ಲೇ ಗೊತ್ತಾಗೋದು. ಅದನ್ನ ಮುಂದೆ ಏನೇನ್ ಮಾಡ್ತೀವಿ ಅಂತ ಗೊತ್ತ. ನಾವ್ ಇವಾಗ ಏನಾದ್ರು ಆಫೀಸರ್ಸ್ ಹೋಗೋದ್ರೆ ಸುಮ್ನೆ ಆಫೀಸ್ ಅಲ್ಲಿ ಕುತ್ಕೊಂಡ್ರೆ ಇದೇನು ಗೊತ್ತಾಗಲ್ಲ. ಇಲ್ಲಿಂದ ಹೋಗಿ ಏನಾದ್ರು ಕಲ್ತ್ಕೊಂಡೋದ್ರೆ ಯೂಸ್ ಆಗುತ್ತೆ, ನಾವು ಫೀಲ್ಡ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಿಮ್ಮ ಅನುಭವ ಹಾಗೂ ಅಭಿಪ್ರಾಯಗಳಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳುಗರೆ, ಇದುವರೆಗೆ ತಾವು ಆಲಿಸಿಕೊಂಡ್ರಿ ಅಲ್ವಾ ಶಿವಮೊಗ್ಗದ ಸಮೀಪ ಇರತಕ್ಕಂತಹ ಇರುವಕ್ಕೆಯಲ್ಲಿ ಇರುವಂತ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತ ಮೂಡಿಗೆರೆಯಲ್ಲಿ ಇರತಕ್ಕಂತಹ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಆಯ್ದ ಗ್ರಾಮಗಳಲ್ಲಿ ಗ್ರಾಮೀಣ ಕಾರ್ಯಾನುಭವ ಶಿಬಿರವನ್ನ ಆಯೋಜನೆಯನ್ನ ಮಾಡಿಕೊಂಡು ಅನುಭವವನ್ನ ಅವರು ಹೊಂದಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಸಿಕ್ಕಿದ್ದು ಲಿಂಗಪ್ಪನ ಕೊಪ್ಪಲಿನಲ್ಲಿ ಇರತಕ್ಕಂತಹ ಶ್ರೀ ಯೋಗೇಶ್ ಅವರ ಸಣ್ಣ ತೋಟದಲ್ಲಿ. ಸಣ್ಣ ತೋಟ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಇರುವಂತದ್ದು ಕೇವಲ 7 ಗುಂಟೆ ಮಾತ್ರ. ಈ 7 ಗುಂಟೆಯಲ್ಲಿ ಅವರು ವೈವಿಧ್ಯಮಯವಾದಂತಹ ಒಂದಷ್ಟು ಬೆಳೆಗಳನ್ನ ಬೆಳೆದುಕೊಂಡಿದ್ದಾರೆ. ಡ್ರಾಗನ್ ಫ್ರೂಟು, ಅಡಿಕೆ, ವಿವಿಧ ಹಣ್ಣಿನ ಬೆಳೆಗಳು ಹಾಗೂ ಕಾಫಿ ಬೆಳೆ, ತೆಂಗು ಮತ್ತು ಫ್ಯಾಷನ್ ಫ್ರೂಟು, ಈ ತರಹದ ವಿವಿಧ ಬೆಳೆಗಳನ್ನು ಬೆಳೆದುಕೊಂಡು ಅನುಕೂಲವನ್ನು ಮಾಡಿಕೊಂಡಿದ್ದಾರೆ. ಇಂತಹ ಒಂದು ಬಹಳ ಮುಖ್ಯವಾದಂತಹ ತಾಕಿನಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು, ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗೆ ಈ ಗ್ರಾಮೀಣ ಕಾರ್ಯಾನುಭವ ಶಿಬಿರಕ್ಕೆ ಕೃಷಿ ವಿದ್ಯಾರ್ಥಿಗಳು, ತೋಟಗಾರಿಕೆ ವಿದ್ಯಾರ್ಥಿಗಳು ಹಾಗೂ ಬೇರೆ ಬೇರೆ ವಿದ್ಯಾರ್ಥಿಗಳು ನಿಮ್ಮ ಊರಿಗೂ ಕೂಡ ಬರಬಹುದು. ಇವರು ತಿಂಗಳಗಟ್ಟಲೆ ನಿಮ್ಮ ಊರಿನಲ್ಲಿ ಇರ್ತಾರೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ನಿಮಗೆ ನೆರವಾಗ್ತಾರೆ, ಸಹಾಯವನ್ನ ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಊರಿಗೆ ಬಂದಂತಹ ವಿದ್ಯಾರ್ಥಿಗಳನ್ನ ಆದರದಿಂದ ಸ್ವಾಗತವನ್ನ ಮಾಡಿ ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನ ನೀಡಿ ನೀವು ಕೂಡ ಅವರ ಜೊತೆಗೆ ಬೆಳೆಯಿರಿ, ವಿದ್ಯಾರ್ಥಿಗಳಿಗೂ ಕೂಡ ಬೆಳವಣಿಗೆಗೆ ಅವಕಾಶವನ್ನ ಮಾಡಿಕೊಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಗಳನ್ನ ಹಂಚಿಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಕೇಳುಗರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರ ಭವಿಷ್ಯ ಮುಂದಿನ ದಿವಸಗಳಲ್ಲಿ ಗ್ರಾಮೀಣ ಬದುಕನ್ನ ಬಂಗಾರ ಮಾಡುವ ನಿಟ್ಟಿನಲ್ಲಿ ಇರಲಿ ಅನ್ನುವಂಥದ್ದನ್ನ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇದುವರೆಗೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಳೇಬೀಡು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಏರ್ಪಡಿಸಿರುವ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದ ಅನುಭವ ಕುರಿತ ಸಂಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 6:50 ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಚೀಲನಾಯಕನಹಳ್ಳಿಯ ರೈತ ಮಹಿಳೆ ಸಿ ಮಮತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತೆ. ಹಾಸನ ಜಿಲ್ಲೆಯ ಮಾರುತಿ ಸುಜುಕಿ ವಾಹನಗಳ ಅಧಿಕೃತ ಹಾಗೂ ಮುಂಚೂಣಿ ಮಾರಾಟಗಾರರಾದ ವೆಂಕಟ್ ಮೋಟಾರ್ಸ್ನಲ್ಲಿ ನ್ಯೂ ಇಯರ್ ಡೀಲ್ಸ್ ಆಯ್ದ ಮಾರುತಿ ಕಾರ್ಗಳ ಖರೀದಿಯ ಮೇಲೆ 21,000 ರೂಪಾಯಿವರೆಗೆ ಉಳಿತಾಯ ಮಾಡಿ. ಈ ಆಫರ್ ಸ್ಟಾಕ್ ಮುಗಿಯುವವರೆಗೆ ಮಾತ್ರ. ಷರತ್ತುಗಳು ಅನ್ವಯ. ವೆಂಕಟ್ ಮೋಟಾರ್ಸ್, ತಣ್ಣೀರುಹಳ್ಳ, ಹಾಸನ, ಸಕಲೇಶ್ಪುರ, ಬೇಲೂರು, ಅರಸೀಕೆರೆ, ಚನ್ನರಾಯಪಟ್ಟಣ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್.